ಅವರು ಸ್ವಲ್ಪ ಅಲ್ಪ ಸ್ವಲ್ಪ ಅಕ್ಷರಾಭ್ಯಾಸ ಎಲ್ಲ ಇತ್ತು ಅವ್ರಿಗೆ. ಓಕೆ, ನಿಮ್ಮ ತಂದೆ ಶಿಕ್ಷಕರು, ಆದರೆ ನಿಮ್ಗೆ ಯಾಕೆ ವ್ಯವಸಾಯದ ಮೇಲೆ? ಅದೇ, ನಮ್ಮ ತಂದೆ ಶಿಕ್ಷಕರಾಗಿದ್ದರು, ಸ್ವಲ್ಪ ನಮಗೆ ವ್ಯವಸಾಯದ ಭೂಮಿ ಇತ್ತು. ಅದು ನನಗಷ್ಟು ಆಸಕ್ತಿ ಬರಬೇಕಾದ್ರೆ ಮೂಲತಃ ನಮ್ಮ ತಂದೆಗೆ ವ್ಯವಸಾಯದ ಬಗ್ಗೆ ಭಾಳ ಆಸಕ್ತಿ. ಅವರು ಸ್ಕೂಲಿಂದ ಅಲ್ಲಿ ಮುಗಿಸ್ಕೊಂಡು ಬಂದಾಗೆಲ್ಲ ವ್ಯವಸಾಯದ ಕಡೆಯೇ ಜಾಸ್ತಿ ಒಲವು ತೋರ್ತಾಯಿದ್ರು. ನಮಗೂ ಅದ್ರ ಕಡೆ ಸ್ವಲ್ಪ ಎಲ್ಲ, ನಮ್ಮ ರಜಾ ದಿನಗಳಲ್ಲಿ ವ್ಯಾಸಂಗ ಮಾಡುವಾಗೆಲ್ಲ ಸ್ವಲ್ಪ ಜಮೀನು ಕಡೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ವ್ಯವಸಾಯದ ಕಡೆ ಅವರು ಸ್ವಲ್ಪ ಇದು ಮಾಡ್ತಿದ್ರು. ವ್ಯವಸಾಯದ ಬಗ್ಗೆ ಅವ್ರಿಗೆ ಎಲ್ಲಿಲ್ಲದ ವ್ಯಾಮೋಹನೆ ಅಂತ ಹೇಳಬೇಕು. ಮನೆಯಲ್ಲೂ ಶಿಕ್ಷಕರ ರೀತಿಯಲ್ಲೇ ವರ್ತಿಸ್ತಾ ಇದ್ರ ಅಥವಾ ಹೇಗೆ? ಹಾ, ಮನೆಯಲ್ಲಿ ಮಾಮೂಲಿ ಅಂತ ಇದ್ರು. ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಸರ್ ನಮ್ಮ ಕುಟುಂಬದಲ್ಲಿ. ನಾನು ಎರಡನೇವನು. ವಿದ್ಯಾಭ್ಯಾಸ ಎಲ್ಲ ನಿಮ್ದು ಮೈಸೂರಲ್ಲಾಗಿ? ಮೈಸೂರಲ್ಲಿ ಕಾಲೇಜ್ ವ್ಯಾಸಂಗ ಎಲ್ಲ ಮೈಸೂರಲ್ಲಿ ಆಯ್ತು. ಪಟ್ಟಣದ ಆಕರ್ಷಣೆ ನಿಮ್ಮನ್ನೇನು ಸೆಳೆಯಲಿಲ್ವಾ? ಏನಿಲ್ಲ, ಪಟ್ಟಣದಲ್ಲೇ ಓನ ವ್ಯಾಸಂಗ ಮಾಡಿದ್ರು. ನಾನು ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮೈಸೂರು ನಗರದಲ್ಲೇ ಮಾಡಿದೆ. ಮಹಾರಾಜ ಕಾಲೇಜಲ್ಲಿ ನಾನು ವ್ಯಾಸಂಗ ಮಾಡಿದೆ. ಡಿಗ್ರಿ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನೋಡಿದೆ, ಸ್ವಲ್ಪ ಇನ್ನು ವ್ಯವಸಾಯದ ಕಡೆ. ನಮ್ಮ ತಂದೆ ಆಗಿ ಇನ್ನೂ ಸರ್ವಿಸಲ್ಲಿದ್ದರು, ಹಂಗಾಗಿ ನಮ್ಮ ಅಣ್ಣವರು ಅವರು ಡಿಗ್ರಿ ಮಾಡಿ ಬ್ಯಾಂಕಲ್ಲಿ. ಜಮೀನು ಎಷ್ಟಿತ್ತು ತಮಗೆ? ನಮಗೆ ಅಲ್ಲಿ ಒಂದು 8 ಎಕರೆ ಜಮೀನಿದೆ ಸರ್. ನೀರಾವರಿ ಆಶ್ರಯನಾ? ನೀರಾವರಿ ಆಶ್ರಯ ಇಲ್ಲ, ಅದು ನಾವು ಈ ಬೋರ್ವೆಲ್ಲು, ಕೊಳವೆ ಬಾವಿ, ಮತ್ತು ಸ್ವಲ್ಪ ನಮ್ಮದು ಈ KRS ಜಲಾಶಯ ಇನ್ನೀರು ಒತ್ತಲಿ ಭೂಮಿ ಇರೋದ್ರಿಂದ ಸ್ವಲ್ಪ ಆ ನೀರನ್ನು ನಾವು ಬಳಕೆ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್. ಏನೇನು ಬೆಳೆ ಬೆಳೀತಾ ಇದ್ದೀರಿ ತಾವೀಗ? ನಾವು ಮೊದಲು ಸ್ವಲ್ಪ ಭತ್ತ ಇದೆಲ್ಲ ಬೆಳ್ಕೋತಾ ಇದ್ದೋ, ಜೀವನಕ್ಕಾಗಷ್ಟು ಭತ್ತ, ರಾಗಿ, ಕಾಳು ಇತ್ಯಾದಿ ಎಲ್ಲ ಬೆಳೀತಾ ಇದ್ದೋ. ಆಮೇಲಿಂದ ನಾವೇನು ಮಾಡಿದೋ, ಈ ಮಾವು ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಮಾವು ಮಾಡಿದ್ದೀವಿ. ಅದು ಫಸ್ಟು ಒಂದು 100 ಗಿಡ ಬಾದಾಮಿ ಮಾಡಿದೋ. ಆ 100 ಗಿಡ ಬಾದಾಮಿ ಮಾಡಿದ್ಮೇಲೆ ಅದು ನಮಗೆ ಫಸಲು ಕೈಗೆ ಬರೋ ಟೈಮ್ಗೆ ಚೆನ್ನಾಗೆ ಬಂತು. ಮಿಕ್ಕ ಭೂಮಿಗೂ ಯಾಕೆ ನಾವು ಇದನ್ನೇ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಲ್ಫನ್ಸ ಅಂತ ಅಂದ್ಬಿಟ್ಟು ಬಾದಾಮಿಲಿ ಇಂಪ್ರೂವ್ ತಳಿ ಇದು ಮಾಡಿದ್ವಿ ಸರ್. ನಾವು ಅದು ಒಂದು 600 ಗಿಡ ಇದು ಮಾಡಿದ್ವಿ ಸರ್ ಆಲ್ಫನ್ಸ. ಅದು ಇನ್ನೂ ಫಸಲು ಬಂದಿಲ್ಲ. ಹೇಳಿ, ಯಾತಕ್ಕೋಸ್ಕರ ಮಾವು ಹಾಕಿದ್ರೆ? ಮಾವು ಅಂದರೆ ಸ್ವಲ್ಪ ಲೇಬರಿಂಗು ಆಳುಗಳದ್ದು ವ್ಯವಸಾಯದಲ್ಲಿ ಇತ್ತೀಚೆಗೆ ಸ್ವಲ್ಪ ದುಬಾರಿ ಅನಿಸಿದ ಇದಾಗಿ ನಾವು ಮಾವುನೇ ಮಾಡಿದೋ. ಮಾವು ಬಿಟ್ಟರೆ ಬೇರೆ ಇನ್ನೇನು ಬೆಳೆ ಇಲ್ಲ? ಮಾವು ಬಿಟ್ಟರೆ ಇದೇ ಮಾಮೂಲಿ ಬೆಳೀತಾ ಇದ್ದೀವಿ. ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಆಮೇಲಿಂದ 100 ಸೀಬೆ ಕೂಡ ಹಾಕಿದ್ದೀವಿ. ಮಾವು ಒಳಗಡೆನಾ ಅಥವಾ? ಅದೇ ಪ್ರತ್ಯೇಕವಾಗಿ 100 ಸೀಬೆ ಹಾಕಿದ್ದೀವಿ. ಎಲ್ಲಿ ಸೀಬೆ ಹಾಕಿದ್ದೀವಿ? ಹಾಕಿದ್ದೀವಿ. ಆಮೇಲೆ ಇಷ್ಟು ಬಿಟ್ಟರೆ ಇನ್ನು ಮಾಮೂಲಿ ಅಂತೆ ಮಾಡ್ತೀವಿ. ಹಸುಗಳು, ಜಾನುವಾರುಗಳು ಸಾಕಿದ್ದೀವಿ ಸರ್. ಏನೇನಿದೆ ಅದು? ಹಾಲು ಅನ್ನೋದು ಒಂದೇ ಉದ್ದೇಶಕ್ಕೆ ಇಟ್ಕೊಂಡು ನಾವೇನು ಜಾನುವಾರುಗಳು ಸಾಕಿಲ್ಲ. ನಮ್ಮಲ್ಲಿ ಒಂದು 4 ರಾಸು ಈ ಜೆರ್ಸಿ ಟೈಪ್ ಹಸುಗಳಿದೆ. ಅದು ಹಾಲು ಆಗಬೇಕು, ತೋಟಕ್ಕೆ ಗೊಬ್ಬರನೂ ಆಗಬೇಕು, ಸಾಲಕ್ಕೆ ನಾವು ಹೊರಗಡೆನೂ ಕೂಡ ಈ ಸಸಿಗಳಿಗೆ ಗಿಡಕ್ಕೆ ಕೊಂಡ್ಕೊಂಡ್ರು ಕೂಡ ಮನೆಯಿಂದನೂ ಕೂಡ ನಾವು 4 ರಾಸುಗಳು ಸಾಕಿರೋದ್ರಿಂದ ಗೊಬ್ಬರದ ಒಂದು ಉದ್ದೇಶನೂ ಇಟ್ಕೊಂಡು ನಾವು. ಕುರಿ ಕೋಳಿ ಮೇಕೆ? ಕುರಿ ಕೋಳಿ ಮೇಕೆ ನಾವು ಇಟ್ಟಿಲ್ಲ ಸರ್. ನೀವು ಸಾಕಿಲ್ಲ? ಮನೆಯಲ್ಲಿ 4 ಹಸು ಇದೆ. 4 ಜೆರ್ಸಿ ಹಸು ಇದೆ. ಮನೆಗೆ ಹಾಲು ಹಾಕ್ತೀವಿ, ಅಲ್ಪ ಸ್ವಲ್ಪ ಡೈರಿಗೂ ಕೂಡ ನಾವು ಹಾಕತೀವಿ. ಮನೆಗೆ ಬೇಕಾದ ಬೇಳೆಕಾಳು ಎಲ್ಲ ಬೆಳಕ ಎಲ್ಲ ಬೆಳ್ಕತೀವಿ ಸರ್. ಏನೇನು ಬೆಳಿತೀರಿ? ನಾವು ಹುರುಳಿ ಬೆಳಿತೀವಿ, ಮತ್ತೆ ಅಲಸಂದೆ ಬೆಳಿತೀವಿ, ತೊಗರಿ ಬೆಳಿತೀವಿ, ಇದೆಲ್ಲ ಇಷ್ಟನ್ನು ನಾವು ಬೆಳ್ಕೋತೀವಿ ಸರ್. ಹೇಗನ್ಸುತ್ತೆ ವ್ಯವಸಾಯ? ವ್ಯವಸಾಯ ಚೆನ್ನಾಗೇ ಇದೆ ಅಂತ ಏನು ದುಬಾರಿ ಅಂತ ಏನು ಅನಿಸ್ತಾ ಇಲ್ಲ. ಸ್ವಲ್ಪ ವ್ಯವಸಾಯಗಾರರಿಗೇನಂತ ಇದಾಗ್ತಾ ಇಲ್ಲ. ಸ್ವಲ್ಪ ಇತ್ತೀಚಿನ ಒಂದು ಆಳು ಕಾಳಿನ ಸಮಸ್ಯೆ ಸ್ವಲ್ಪ ಕಾಡ್ತಾ ಇದೆ ಎಲ್ಲರಿಗೂ. ಅದೊಂದು ಪ್ರಬಲವಾದ ಸಮಸ್ಯೆ ಕಾಡ್ತಾ ಇದೆ ಸರ್. ನಿಮ್ಮ ಬಗ್ಗೆ ಹೇಳಿ ದೇವರಾಜ್ ಅವರೇ. ಹೇಳಿ, ನಿಮ್ಮ ವಿದ್ಯಾಭ್ಯಾಸ ಏನು ಸರ್? ನನ್ನ ವಿದ್ಯಾಭ್ಯಾಸ ಡಿಗ್ರಿ ಏನು ಓದಿರ ಕಂಪ್ಲೀಟ್ ಮಾಡಲಿಲ್ಲ. ನನಗೆ ಮನೆಯಲ್ಲಿ ತಂದೆ ತಾಯಿ ತುಂಬ ಬಡವರು, ನಾವು 4 ಜನ ಅಣ್ಣ ತಂದಿರು. ನಾನು ಮಕ್ಕಳನ್ನ ಓದಿಸ್ಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. ಹೆಬ್ಬಾಳದಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ನಾನು ಯಾವುದೋ ಪ್ರೈವೇಟ್ ಕಂಪ್ನಿಗೆ ಸೇರಿಕೊಂಡು ಅಲ್ಲಿ ಹಸು ಆಹಾರ ಪಶು ಆಹಾರ ತಯಾರು ಮಾಡಲಿಕ್ಕೆ ನಾನು ಸೂಪರ್ವೈಸಾಗಿ ಸೇರಿಕೊಂಡೆ. ಸೇರಿಕೊಂಡು ನನಗೆ 2 ಗಂಡು ಮಕ್ಕಳು, 2 ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಊರಿನ ಅಣ್ಣ ತಂದಿರು ಮತ್ತು ಊರಿನ ಸನ್ನಿವೇಶ ನೋಡಿಕೊಂಡು ಇಲ್ಲಿ ಇರೋಕ್ಕಾಗ್ದೇನೋ ಅಲ್ಲಿಗೆ ಹೋಗಿತ್ತು. ಮತ್ತು ನಾವು ಬದುಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿತ್ತು. ಅಲ್ಲೋಗ್ಬಿಟ್ಟು ನಾನು ಮಕ್ಕಳನ್ನ ಓದಿಸ್ಕೊಂಡು ಇಬ್ಬರನ್ನು ಇಂಜಿನಿಯರ್ ಮಾಡಿಸ್ದೆ. ಇಬ್ಬರು ಇಂಜಿನಿಯರ್ ಮಾಡಿಸ್ಕೊಂಡು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾನೆ. ಇಬ್ಬರೀಗ ಅವ್ರ ಕಾಲ್ ಮೇಲೆ ಕಾಲು ನಿಂತ್ಕೊಂಡು ಅವ್ರು ದುಡಿತಾ ಇದ್ದಾರೆ, ಅಲ್ಪ ಸ್ವಲ್ಪ ನನ್ನ ನೋಡ್ಕೋತಾ ಇದ್ದಾರೆ. ಈಗ ನಾನು ಒಬ್ಬನೇ, ನನಗೆ ನಮ್ಮ ಫ್ರೆಂಡ್ಗಳ ಜೊತೆ ಅವ್ರಿಗೆ ಜಮೀನು ಇಲ್ವಾ? ಜಮೀನು ಇದೆ ಸರ್, ಜಮೀನು ಸ್ವಲ್ಪ ಕಮ್ಮಿ ಇದೆ. ನಮಗೊಂದು 7 ಎಕರೆ ಇದೆ ಜಮೀನು, ಅದನ್ನು 4 ಜನ ಅಣ್ಣ ತಂದಿರು ಹಂಚ್ಕೊಂಡಿದ್ದೀವಿ. ಎಲ್ಲರಿಗೂ 1 ಎಕರೆ 1.5 ಎಕರೆ ಬಂದಿದೆ. ನಿಮ್ಮ ಜಮೀನಿನ ಭಾಗದಲ್ಲಿ ಏನು ಬೆಳೀತೀರಿ? ನನ್ನ ಜಮೀನಿನ ಭಾಗದಲ್ಲಿ ಈಗ ಕರೋನಾ ಬಂದ ಮೇಲೆ ನಾನು ಬೆಂಗಳೂರು ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಗ ಕರೋನಾದಲ್ಲಿ ನಮ್ಮ ಮಿಸ್ಸಸ್ ಎಕ್ಸ್ಪೋರ್ಟ್ ಆಗಿಬಿಟ್ರು. ಆವಾಗಿಂದ ನಮ್ಮ VCFR ಅನ್ನೋ ಒಬ್ಬರು ವೆಂಕಟೇಶ್ ಅಂತ ಇದ್ರು, ಅವ್ರ ಜೊತೆಲಿ ನಾನು ಒಂದು ಟೈಮ್ ಇದು ಮಾಡಿಕೊಂಡು ಅವ್ರು ಹೇಳ್ದಂಗೆ ನಾನು ಮಾಡಿಕೊಂಡು ತೆಂಗು ಹಾಕ್ಸಿದ್ದೀನಿ ಸರ್. ಈಗ 100 ಸಸಿ ತೆಂಗು ಹಾಕ್ಸಿದ್ದೀನಿ. ತೆಂಗು ವ್ಯವಸಾಯಿಗೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಆ ರೀತಿ ನಾನು ತೆಂಗಿನ ವ್ಯವಸಾಯ ಮಾಡ್ತಾ ಇದ್ದೀನಿ. ತೆಂಗು ಬಿಟ್ಟರೆ ದ್ವಿದಳ ಧಾನ್ಯಗಳು ಅಲಸಂದಿ ಉರುಳಿ ಹಾಕೋತಾರೆ, ಅದು ತಮ್ದಿರು ನೋಡ್ಕೋತಾರೆ. ನಾನು ವೀಕ್ಲಿ ಒಂದ್ಸಲ ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ. ಅಂದರೆ ನಿಮ್ಮ ಜಮೀನಲ್ಲಿ ಬರೀ ತೆಂಗು ಮಾತ್ರ ಇದೆ ಅಷ್ಟೇ? ಓಕೆ. ಮತ್ತೆ ನಿಮಗೆ ಬೇರೆ ಇನ್ನು ಅಭಿವೃದ್ಧಿ ಮಾಡಬೇಕು? ಅಭಿವೃದ್ಧಿ ಅಂದರೆ ಈಗ ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಎಲ್ಲ ಕೆಲಸದಲ್ಲಿ ಇದ್ದಾರೆ ಇಬ್ಬರು. ಸರಿ. ಈಗ ನಾನೊಂದು ಇಲ್ಲಿ ಮೈಸೂರಿನಲ್ಲಿ ಒಂದು ಮನೆ ಮಾಡಬೇಕು ಅಂದ್ರೆ ಸೈಟ್ ತಗೊಂಡಿದ್ದೀನಿ. ಅಲ್ಲ, ಜಮೀನು ಇದೆಯಲ್ಲ, ಜಮೀನಲ್ಲೇ ಮನೆ ಮಾಡ್ಕೊಳ್ಳಿ. ಅಲ್ಲೂ ಒಂದು ಮಾಡ್ಕೋತೀವಿ ಸರ್. ಇರ್ಲಿಕ್ಕೆ ಅಲ್ಲಿ ಒಂದು ಮನೆ ಬೇಕೀಗ. ಈಗ ನಾನು ಊರಿನಲ್ಲಿ ಒಂದು ಮನೆ ಮಾಡ್ಕೋತ ಅದೇ ಚಿಕ್ಕದಾಗೆ. ಪ್ರಭುಸ್ವಾಮಿಗಳ ತಾವು ಮಾವನ್ನ ಹಾಕಬೇಕು ಅಂತ ತೀರ್ಮಾನ ತಗೊಂಡ್ರಲ್ಲ? ಹೌದು ಸರ್. ಅದು ಯಾತಕ್ಕೆ ಆ ತೀರ್ಮಾನ ತಗೊಂಡ್ರಿ? ಅದು ಮಾವು ಅಂತ ಅಂದರೆ ನಮ್ಮ ಭೂಮಿಗೆ ಸ್ವಲ್ಪ ಮಾವೇ ಸೂಟಬಲ್ ಅಂತ ನಮಗೆ ಕಾಣಿಸ್ತು ಸರ್. ಅದೇ ಹೆಂಗೆ ಕಾಣಿಸ್ತು ಅಂತ? ನಿಮ್ಮ ಅಕ್ಕಪಕ್ಕದಲ್ಲಿ ಮಾವು ಬೆಳೆದಿದ್ರ? ಯಾರು ಬೇರೆ ಕಡೆ ನೋಡ್ಕೊಂಬಂದ್ರ? ಇಲ್ಲ, ಮಾವು ಯಾರು ಬೆಳೆದಿಲ್ಲ ಅಕ್ಕಪಕ್ಕ. ಹಿಂದೆನೆ ನಮ್ದು ಸ್ವಲ್ಪ ಮಾವಿತ್ತು, ನಮ್ಮ ತಾತ ಮಾಡಿದಂಥ ಸ್ವಲ್ಪ ಜಮೀನಲ್ಲಿ ಸ್ವಲ್ಪ ಮಾವಿತ್ತು. ಸರಿ. ಅದು ನಾವು ನೋಡಿದೋ. ಈ ತೆಂಗಿಗೆ ಸಾಕಷ್ಟು ನಮಗೆ ನೀರಿನ ಒಂದು ಕೊರತೆಯನ್ನು ಇತ್ತು. ನಾವು ಮಾವಿಗೆ ಹೋದರೆ ಅನುಕೂಲ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸು ಅವರು ಸ್ವಲ್ಪ ನಮ್ಮ ಸಂಬಂಧಿಕರಲ್ಲಿ ಸ್ವಲ್ಪ ಯಥೇಚ್ಛವಾಗಿ ಮಾವು ಮಾಡಿದರು. ಅಲ್ಲಿ ಹೋಗಿ ನೋಡಿದ್ದು ಎಲ್ಲಿ? ಅದು ಅಲ್ಲಿ ರಾಮನಗರದ ಹತ್ರ ಒಂದಳ್ಳಿ, ಅಲ್ಲಿ ಮಾಡಿದರು. ಅವರು ಕೂಡ ಹೇಳಿದ್ರು ಇದು ಪರವಾಗಿಲ್ಲ, ಕಡಿಮೆ ನೀರಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಬೆಳೆ ಇದು ಅಂತ ನಮಗೆ ನಿಶ್ಚಯಕ್ಕೆ ಆಗಿದೆ, ನೀವು ಮಾಡ್ಬೋದು ನಿಮ್ಮ ಭೂಮಿಗೆ. ಮೊದಲಿಗೆ 100 ಸಸಿಗಳನ್ನು ತಂದಿತ್ತು. ಸಸಿನ ಅದು ನಮ್ಮ ಅವರೇ ಕೊಡಿಸ್ಕೊಟ್ಟಿದ್ದು, ನಮ್ಮ ರಿಲೇಟಿವ್ಸ್ ಕೊಡಿಸ್ಕೊಟ್ಟಿದ್ದು. ರಾಮನಗರದಲ್ಲಿ ತಳಿ ಯಾವುದು ಫಸ್ಟ್? ಬಾದಾಮಿ ಸರ್. ಬಾದಾಮಿನೇ? ಕಸಿ ಕಟ್ಟಿದ ಸಸಿ? ಕಸಿ ಕಟ್ಟಿದ ಸಸಿ ಸರ್. ಎಷ್ಟು ವರ್ಷದ ಹಿಂದೆ ಮಾಡಿದ್ದು ಮೊದಲನೇ 100 ಗಿಡ? ನೀವು ಮೊದಲನೇ 100 ಗಿಡ ನಾವು ಸರ್ 14 ವರ್ಷ ಆಗಿದೆ ಸರ್ ಇವಾಗ ಮಾಡಿದ. ಯಾವ ಥರ ನಾಟಿ ಮಾಡಿದ್ರಿ, ಹೇಗೆ ನಿಮ್ಮ ಅನುಭವ? ಹೇಳಿದೆ ಅದೇ ಸರ್. ಅದು ನಾವು 30-35 ಅಡಿಗೆ ಒಂದು ಸಸಿ ಹಂಗೆ ಡಿಸ್ಟೆನ್ಸ್ ದೂರ ಇಟ್ಟು ನಾವು ನಾಟಿ ಮಾಡ್ದೋ. ಗುಂಡಿ ಮಾಡಿದ್ರ? ಗುಂಡಿ ಮಾಡ್ದೋ, ಅದರೊಳಗೆ ಹಸಿರು ಸೊಪ್ಪು ತೆಗೆಸ್ತೋ, ಒಂದು 3 ಅಡಿ ಅಗಲ 3 ಅಡಿ ವ್ಯಾಪ್ತಿನಲ್ಲಿ ಗುಂಡಿ ಹಾಕಿ ಅದಕ್ಕೆ ಸ್ವಲ್ಪ ಹಸಿರುದು ಎಲೆ ಕಾಂಪೋಸ್ಟ್ ಥರ ಎಲ್ಲ ಗೊಬ್ಬರ ಇದು ಮಾಡಿ ಅದೆಲ್ಲ ಮಣ್ಣು ಮುಚ್ಚಿ ಆನಂತರ ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು 20 ದಿವಸ ಮೊದಲೇ ಆ ಥರ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದು. ಆಮೇಲೆ ಸಸಿ ತಗೊಂಬಂದ್ಮೇಲೆ ಎಲ್ಲ ರೆಡಿ ಇದ್ದ ಗುಂಡಿಗೆ ನಾವು ಸಸಿ ನಾಟಿ ಮಾಡಿ ಏನು ಒಂದು 30 ಅಡಿ ಒಂದು ಡಿಸ್ಟೆನ್ಸ್ ಕೊಟ್ಟು ಮಾಡಿದ್ದು, ರೆಡಿ ಮಾಡಿದ್ದು ಗುಂಡಿಗೆ ಸಸಿಗಳನ್ನಿಟ್ಟು ನಾವು ರೆಡಿ ಮಾಡಿದ್ದು ಸಸಿ. ಅದು ಅವರು ಹೇಳಿದ್ರು ಈಗ ಅಲ್ಲೇ ಇದು 2 ವರ್ಷ ಸಸಿ ಇದೆ ಅಂತ ಹೇಳಿದ್ರು. ಹೌದಾ? ಎತ್ತರವಾಗಿ ಬೆಳೆದಿತ್ತ? ಪರವಾಗಿಲ್ಲ, ಬೆಳೆದಿತ್ತು ಸರ್. ಕೋಲ್ ಏನಾದ್ರು ಕೊಟ್ಟರೆ ಆಧಾರಕ್ಕೆ? ಆಧಾರಕ್ಕೆ ನಾವು ಅವರು ಕೋಲ್ ಕೊಟ್ಟಿದ್ರು. ನಾವು ನಾಟಿ ಮಾಡುವಾಗ ಏನು ಮಾಡೋದು, ಅವ್ರು ಕಟ್ಟಿದ್ದಂಥ ಕೋಲು ಅದೇ ತೆಗೆದು ಇನ್ನು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಗಾತ್ರ ಇರೋದು. ಆಗ ಆ ಕಾಲಕ್ಕೆ ಸಸಿ ತಡೆಯುವಂಥ ಒಂದು ಸಸಿನ. ಯಾಕೆ ಕೋಲ್ ಕೊಡಬೇಕು ಅಂತೀರಿ? ಅದು ಸರ್ ಈ ಗಾಳಿ ಇದಕ್ಕೆ ಸ್ವಲ್ಪ ಅಲ್ಗಾಡ್ದಂಗೆ ಇದು ಅನುಕೂಲವಾಗಿ ನಿಂತ್ಕೊಳ್ಳಿ ಸಸಿಗಳು ಅಂತ ಒಂದು ಇದಕ್ಕೆ ಮಾಡಿದೆ ಸರ್. ಯಾವ ಥರ ನಿರ್ವಹಣೆ ಮಾಡ್ತಾ ಬಂದರೆ, ಏನು ಗೊಬ್ಬರ ಕೊಟ್ರಿ? ಅದಕ್ಕೆ ನಾವು ಫಸ್ಟು ಏನಿಲ್ಲ, 1-6 ತಿಂಗಳು ಯಾವ ಗೊಬ್ಬರನೂ ಕೊಡಲಿಲ್ಲ. ಅದು ಉಳುಮೆ ಮಾಡಿದೋ, ನೀರು ನಾವೇನು ಮಾಡಿದೋ ಬಿಂದಿಗೆಲೆ ಹಾಕೊಂಡು ಬಂದೋ ನೀರು, ಅದಕ್ಕೆ ಬಿಂದಿಗೆಲೆ ಹಾಕೊಂಡು ಬಂದೋ 100 ಸಸಿಗೆ ಶ್ರಮ ಆಗಲಿಲ್ವ? ಹಾಂ, ಸ್ವಲ್ಪ ಅಲ್ಲಲ್ಲೇ ಸ್ವಲ್ಪ ನೀರಿನ ಗುಂಡಿಗಳು ಮಾಡ್ಕೊಂಡು ಬಿಂದಿಗೆಲೆ ನೀರು ಹಾಕೊಂಡು ಬಂದೋ, ಕೈ ತೂಕದಲ್ಲಿ ನೀರು ಹಾಕೊಂಡು ಬೆಳೆಸ್ಕೊಬಂದು. ಆಮೇಲೆ ಮಳೆ ಬಿದ್ದಮೇಲೆ ನೀರಿನ ಅವಶ್ಯಕತೆ ಏನಂತ ಇದಾಗಲಿಲ್ಲ, ಸ್ವಲ್ಪ ಅದಕ್ಕೆಲ್ಲ ಈ ಗಿಜಲು ಇದಾಗದಂಗೆ ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಬಂದು ಆನಂತರ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇದು ಮಾಡ್ಕೊಂಡು ಬಂದು. ಇನ್ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಂಗೆ ಆಗಲೇ ಇಲ್ಲ, ಅದಕ್ಕೆ ಕೊಟ್ಟಿಗೆ ಗೊಬ್ಬರದಲ್ಲೇ ಅದೆಲ್ಲ ಇದು ಮಾಡ್ಕೊಂಬಂದು ಆಯ್ತು. ಆಮೇಲೆ ಹಂಗೆ ಗಿಡ ದೊಡ್ಡದಾಗ ಬೆಳೆದ ಮೇಲೂ ಗೊಬ್ಬರ ಹಾಕ್ಲಿಲ್ವ? ಗಿಡ ದೊಡ್ಡದಾಗ ಬೆಳೆದ ಮೇಲೂ ಕೂಡ ನಾವು ರಾಸಾಯನಿಕ ಗೊಬ್ಬರ ಏನು ಕೊಟ್ಟಿಲ್ಲ. ಹೌದಾ? ಹೌದು. ಈವರೆಗೂ? ಈವರೆಗೂ ಕೊಟ್ಟಿಲ್ಲ. ಅದಕ್ಕೆ ಮಾತ್ರ ಮಾವಿಗೆ ಹಂಗೆ ಅದು ನಮ್ಮ ಕೊಟ್ಟಿಗೆ ಗೊಬ್ಬರನೇ ಯಥೇಚ್ಛವಾಗಿ ಕೊಟ್ಕೊಬಂದು. ಅದಕ್ಕೆ ಯಥೇಚ್ಛವಾಗಿ ಅಂದ್ರೆ ಎಷ್ಟು? ಅದು ಅಂತಂದ್ರೆ ಅಂತಂತವಾಗಿ ಏನು ಅದು ಬೆಳೆದಂಗೆ ಒಂದು 10 kg ಸ್ಟಾರ್ಟಿಂಗ್, 5 kg ಅನಂತರ 10 kg ಈ ರೀತಿಯಾಗಿ ಸ್ವಲ್ಪ ಅಂತಂತ ಕೊಟ್ಕೊಂಡು ಬಂದು ಈಗ ಸ್ವಾಭಾವಿಕವಾಗಿ ಅದಕ್ಕೆ ಈಗ ಅದ ಎಲೆ ಎಲ್ಲ ಉದುರದೆ ಆಗ ಗಿಡ ಬೆಳೆದಿದ್ದು ಅದೆಲ್ಲ ಕಟಿಂಗ್ ಮಾಡಿ ಅಲ್ಲೇ ಸೇರಿಸ್ತೀವಿ. ಮತ್ತು ಒಣಗದ ಎಲೆ ಎಲ್ಲ ಉದುರದೆಲ್ಲ ಅಲ್ಲೇ ಮಣ್ಣಲ್ಲಿ ಸೇರ್ಕೊಂಡು ಅದು ಏನು ಗೊಬ್ಬರ ಏನು ಕೇಳ್ತಾ ಇಲ್ಲ. ಇವಾಗ ನೀವೇನಾದರೂ ಉಳುಮೆ ಮಾಡಿದಾಗ ಹಸಿರೆಲೆ ಗೊಬ್ಬರ ಏನಾದರೂ ಚೆಲ್ಬಿಟ್ಟು ಉಳುಮೆ ಮಾಡ್ತೀರಾ ಜಮೀನಿಗೆ? ಅದೇನು ಮಾಡಿಲ್ಲ ಸರ್, ಈವರೆಗೂ ಮಾಡಿಲ್ಲ. ಅದೇನು ಮಾಡಿಲ್ಲ, ಸ್ವಾಭಾವಿಕವಾಗಿ ಹಂಗೆ ಉಳುಮೆ ಮಾಡ್ತಾ ಇದ್ದೀವಿ. ಈ ಇದು ಒಣಗಿ ಉಳುಮೆ ಮಾಡ್ತೀರಿ ನಾವು ಅದು ತೋಟನ ಹಿಂಗಾರು ಮುಂಗಾರು ಅಂತ ಹಿಂಗಾರಲ್ಲಿ ಒಂದು 2 ಸಾರಿ ನಾವು ಉಳುಮೆ ಮಾಡೇ ಮಾಡ್ತೀವಿ, ಮುಂಗಾರಲ್ಲಿ 2 ಸಾರಿ ಉಳುಮೆ ಮಾಡ್ತೀವಿ. ಅಂದರೆ ಒಂದು ಸಾರಿ ಉಳುಮೆ ಮಾಡೋದು, ಆದ ನಂತರ ಅದಕ್ಕೆ ಸ್ವಲ್ಪ ಏನಾದರೂ ನಾವು ಕಾಳು ದ್ವಿದಳ ಧಾನ್ಯದ ಕಾಳು ದನಗಳಿಗೆ ಸುರಿಮೆವಿಗೆ ಹಾಕೋತೀವಿ. ಅದು ಕಟಾವು ಆದಮೇಲೆ ಯಾವ್ದಾದ್ರು ಪುನಃ ಬೇರೆ ಯಾವ್ದಾದ್ರು ಒಂದು ಕಾಳಿಂದು ಬದಲಾವಣೆ ಮಾಡಾಕ್ತೀವಿ. ಅಲಸಂದೆ ಹಾಕಿದರೆ ತೊಗರಿ ಹಾಕಿರೋ ಬದಲಿ ಅಲಸಂದೆ ಅವರೆ ಈ ಥರದ್ದು ಹಾಕತ್ತೀವಿ. ಮಾಮೂಲಿ ದನಗಳಿಗೆ ಮೇವು ಹಾಕೊಂಡೆ ಹಾಕತ್ತೀವಿ. ನಿಮ್ಮ ಮಾವಿನ ಗಿಡಗಳ ಬೆಳವಣಿಗೆ ಯಾವ ರೀತಿ ಇದೆ? ಗಿಡದ ಬೆಳವಣಿಗೆ ಅವಕ್ಕೆ ಏನು ಅದು ವಯಸ್ಸಿಗೆ ತಕ್ಕನಾಗಿ ಬೆಳವಣಿಗೆ ಕಂಡು ಬರ್ತಾ ಇದೆ ಸರ್. ಕೀಟ ರೋಗಗಳ ಬಾಧೆ ಏನು ಇಲ್ಲ? ಕೀಟ ರೋಗಗಳ ಬಾಧೆ ಇದೆ. ಅದು ಈಗ ಏನಾಗಿದೆ ಅಂದರೆ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ ಪಲಕ್ ಸ್ಟಾರ್ಟ್ ಆದಮೇಲೆ ಈ ಬೂದಿ ರೋಗ ಅಂತ ಬಂದಿದ್ರೆ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಜೋನು ಅಂತ ಸ್ಟಾರ್ಟ್ ಆಗುತ್ತೆ ಅದಕ್ಕೆ, ಅದಕ್ಕೆ ಕೂಡ ಸ್ಪ್ರೇ ಮಾಡ್ತಾ ಇದ್ದೀವಿ. ಇಷ್ಟು ಬಿಟ್ಟರೆ ಇನ್ನೇನು ಅದಕ್ಕೇನು ಅಂತ ಏನು ಗಿಡನ ಸ್ವಲ್ಪ ನಿರ್ವಹಣೆ ಮಾಡಬೇಕು ಅಂತಾರೆ. ಫಸಲೆಲ್ಲ ಬಂದ ಮೇಲೆ ಬಂದಿರೋ ಫಸಲಿನ ಏನು ಕೊಂಬೆಗಳಲ್ಲಿ ಮತ್ತೆ ಹೂ ಬರಲ್ಲ, ಅದನ್ನು ಕತ್ತರಿಸಬೇಕು, ಅದಕ್ಕೊಂದು ಆಕಾರ ಕೊಡಬೇಕು ಗಿಡಕ್ಕೆ ಅಂತ ಅಂದ್ರೆ ಗಿಡ ಕಸಿ ಮಾಡಬೇಕು ಅಂತ ನೀವು ಮಾಡಿಸ್ತಾ ಇದ್ದೀರಾ? ಅದು ಈ 100 ಗಿಡಕ್ಕೆ ಮಾಡಿಸಿಲ್ಲ. ಇನ್ನು ಈಗ ಇದು ಏನು ಆಲ್ಫನ್ಸ ಅಂತ ಇದೆ, ಅದು ನೀವು ಹೇಳ್ದಂಗೆ ಅದನ್ನ ಮಾಡಿಸ್ಬೇಕು ಅಂತ. ಆಲ್ಫನ್ಸ್ ಅಂದ್ರೂ ಬಾದಾಮಿನೇ ಸರ್. ಇಂಗ್ಲಿಷ್ ಹೆಸರು ದಾಂಡೇಲಿಯಿಂದ ತರಿಸಿ ಹಾಕಿದೆ. ಅದೇನು ದಾಂಡೇಲಿ? ದಾಂಡೇಲಿ ಅಂದ್ರೆ ನಮ್ಮ ಅಣ್ಣವ್ರಿಗೆ ಸ್ನೇಹಿತರು ಜೊತೆ ಹೋಗಿ ಅಲ್ಲಿಂದ ತಂದಿದ್ರು. ಮೊದಲ 100 ರಾಮನಗರ. ಆಮೇಲೆ ಎಷ್ಟಾಕಿದ್ರಿ? ಆಮೇಲೆ ಒಂದು 600 ಗಿಡ ಹಾಕಿದೀವಿ. ಪರವಾಗಿಲ್ವೇ. ಈಗ 100 ಗಿಡದಲ್ಲಿ 600 ಗಿಡವಾಗಿ ಹಾಕುವಷ್ಟು ನಿಮಗೆ ಮನಸ್ಸನ್ನು ಪರಿವರ್ತನೆ ಮಾಡಿದೆ ಅಂದರೆ ಏನು ಅನುಕೂಲ ಕಂಡ್ರಿ 100 ಮಾವಿನ ಗಿಡದಲ್ಲಿ? ಅದರಲ್ಲಿ ಪರವಾಗಿಲ್ಲ ಸರ್, ಚೆನ್ನಾಗೆ ನಮಗೆ ಅದು ಇದಾಯಿತು. ಅದೇ ಹೇಳಿ, ಸ್ವಂತವಾಗಿ ನಮಗೆ ಚೆನ್ನಾಗಿ ಅಂದರೆ ಏನಾಯಿತು? ಆರ್ಥಿಕವಾಗಿ ನಮಗೆ ಶ್ರಮ ಇಲ್ಲದೇ ಬೆಳೆ ಅತಿ ಶ್ರಮ ಪಡೆದೇನೆ. ಯಾವುದೇ ಅತಿ ನಾವು ಒಂದು ಬೆಳೆ ತೆಗಿಬೇಕಾದ್ರೆ ಮೂಲ ಬಂಡವಾಳವಾಗಿ ಏನು ಆರ್ಥಿಕವಾಗಿ ನಾವೇನು ತೊಡಗಿಸ್ತಾ ಇದ್ದೆ ಬೇರೆ ತರಕಾರಿ ಬೆಳೆಗೆ ಅಷ್ಟೇನು ಇದು ಕೊಡಬೇಕಾಗಿಲ್ಲ. ಸರಿ, ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಎಷ್ಟು ಬಂಡವಾಳ ಹಾಕಿದ್ರಿ? ಬಂಡವಾಳ ಸೊಸಿಗೆ ಅವತ್ತು ಸರ್ 50 ರೂಪಾಯಿಗೆ ಒಂದು ಸೊಸಿ ಹಿಂಗೆ ತರಿಸಿ ನಾವು ಇದು ಮಾಡಿದ್ದು. ಲೇಬರಿಂಗ್ ಅದು ಇದು ಮಾಮೂಲಿ ಅದು ಗುಂಡಿ ಲೆಕ್ಕದಲ್ಲಿ ಕೊಟ್ಟಿದ್ದು. ಇನ್ನು ಅದಾದಮೇಲೆ ಇನ್ನು ನೀರು ಗೀರು ಹಾಕುವಾಗ ಸ್ವಲ್ಪ ಬಿಟ್ಟರೆ ಇನ್ನು ಮನೆಯದೇ ನಮಗೆ ಗೊಬ್ಬರ ಆಯ್ತಾ ಇತ್ತು, ತಿಪ್ಪೆ ಕೊಟ್ಟಿಗೆ ಗೊಬ್ಬರ ಆಯ್ತಾ ಇತ್ತು. ಅದು ಬಿಟ್ಟರೆ ಇನ್ನೇನು ಮೆಡಿಸನ್ನು ಅದು ಫಲಸಲು ಬಂದಾಗ ಸ್ವಲ್ಪ ಮೆಡಿಸನ್ನು ಕೊಡ್ತಾ ಇತ್ತು. ಆಯ್ತು, ಒಂದು ಬೆಳೆಗೆ ಒಂದು 1000 ಲಕ್ಷ ಖರ್ಚು ಮಾಡಿದ್ರೆ ಎನ್ಕೋಬೋದಾ? ಮಾಡಿದ್ದೀವಿ ಸರ್. ಮಾಡಿದ್ರೆ ಎಷ್ಟನೇ ವರ್ಷದಿಂದ ಕಾಯಿ ಬಿಡೋಕ್ಕೆ ಶುರುವಾಯ್ತು? ಅದು 6ನೇ ವರ್ಷದಿಂದ ಸ್ಟಾರ್ಟ್ ಆಯಿತು. 6ನೇ ವರ್ಷ. ಎಷ್ಟು ಕಾಯಿ ಬಂತು ಮೊದಲನೇ ವರ್ಷ? ಮೊದಲನೇ ವರ್ಷ ಸರ್ ಅದು ನಾವು 12,000 ರೂಪಾಯಿ ಕೊಟ್ಟು 100 ಗಿಡನ 100 ಗಿಡದಲ್ಲಿ. ಆಮೇಲೆ ಅದು 40,000 ಕೊಟ್ಟು. ನೆಕ್ಸ್ಟು ಕೂಡ ಸ್ವಲ್ಪ ಕಡಿಮೆ ಬಂತು, ಕಡಿಮೆ ಆಯಿತು ಫಸಲು. ಅದು ನೆಕ್ಸ್ಟು ಬೆಳೆ ಸ್ವಲ್ಪ ಕಡಿಮೆನೇ ಬಂತು, ಅವಾಗೊಂದು 25,000 ರೂಪಾಯಿ ಅರ್ಧಕ್ಕರ್ಧ ಬೆಳೆ ಆಗಿತ್ತು. ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತಾ ಬಂತು, ಹಿಂಗೆ ಆಯ್ತಾ ಆಯ್ತಾ. ಈಗ ಎಷ್ಟು ಕೊಡ್ತೀವಿ? ಈಗ ನಾನು ಆ ಬೆಳೆನ 3 ಲಕ್ಷ ಕೊಟ್ಟಿದ್ದೀನಿ. ಬರೀ 100 ಗಿಡದ ಫಸಲು? ಬರೀ 100 ಗಿಡದ ಫಸಲು 3 ಲಕ್ಷ ಕೊಟ್ಟಿದ್ದೀನಿ. ಹೌದಾ? ಪರವಾಗಿಲ್ಲ. ಹಾಗಾಗಿ ನಾ ತಾವ್ ಹೇಳ್ತಾ ಇರೋದು ಬಹಳ ನಿರಾಯಾಸವಾಗಿ ಬರುವಂತ ರೈತರಿಗೆ ಅಲ್ವಾ? ಯಾತಕ್ಕೆ ನೀವೇ ಕುಯ್ದುಬಿಟ್ಟು ಮಾರಾಟ ಮಾಡ್ಬೋದಲ್ಲ, ಯಾಕೆ ಫಸಲನ್ನ ಹಾಗೆ ಮಾರಾಟ ಮಾಡ್ಬಿಡ್ತೀರಿ? ಅದು ನಾನು ಕುಯ್ದೆ ಮಾರಾಟ ಮಾಡ್ದೋ ಸರ್, ಅದು ಎರಡು ಸಾರಿ ನಾನು ಮಾರಾಟ ಮಾಡಿದೆ, ನಾನೇ ಸ್ವಂತ ಕೂದ ಮಾರಾಟ ಮಾಡಿದೆ. ಅದು ಕೂಡ ನಮಗೆ ಒಳ್ಳೇದೇ ಆಯಿತು. ಬಟ್ ಇವಾಗ ಹಂಗೆ ಹೋಲ್ಸೇಲರ್ಗೆ ನಾವು ಶ್ರಮ ಅನ್ನಿಸ್ತಾ ಸ್ವಲ್ಪ ಟ್ರಾನ್ಸ್ಪೋರ್ಟಿಂಗು ಅದು ಎಲ್ಲ ಸ್ವಲ್ಪ ನಮಗೆ ಶ್ರಮ ಆಯಿತು. ಇವರು ಕೊಡೋದಕ್ಕೂ ನಾವು ಟ್ರಾನ್ಸ್ಪೋರ್ಟು ನಾವು ಮಾಡಿದ್ದೆಲ್ಲ ಅಲ್ಲಿ ಕಮಿಷನ್ನು ಅದು ಇತ್ಯಾದಿ ಎಲ್ಲ ಮಾಡಿ ಏನು ಪರವಾಗಿಲ್ಲ, ಅಲ್ಗೂ ಅಲ್ಗೂ ಟ್ಯಾಲಿ ಮಾಡಿದ್ರೆ ಏನು ಲಾಸ್ ಏನಿಲ್ವಲ್ಲ ಅನ್ನೋ ಮಟ್ಟದಲ್ಲಿ ನಾವು ಈಗ 600 ಗಿಡ ಇದೆ ನಿಮ್ದು? 600 ಗಿಡ ಇದೆ ಸರ್. 600 ಗಿಡ, 600 ಗಿಡ ಒಟ್ಟು 600 ಗಿಡನು ಉಂಡಾ ಗುತ್ತಿಗೆನೆ ಕೊಟ್ಬಿಡ್ತೀರಾ? ಅದು ಇನ್ನೂ ಫಸ್ಟ್ ಬಿಡ್ತೀವಿ. ಇಲ್ಲ, ಅದು ಇನ್ನೂ ಬಂದಿಲ್ಲ. ಬಂದಿಲ್ಲ. ಓಹೋ, 5 ವರ್ಷ ಆಗಿದೆ ಇವಾಗ. ಹೌದಾ? ಈ ಜೂನ್ಗೆ 5 ವರ್ಷ ಆಗುತ್ತೆ. ಇದು ಒಳ್ಳೆ ಆದಾಯ ಬರ್ತಿರೋದು ನೋಡಿ. ಹ್ಞೂ ಹ್ಞೂ ಸರ್. ಈಗ ಅದಕ್ಕೆ ಇವಾಗ ನೀವು ಹೇಳ್ದಂಗೆ ಅದನ್ನ ಕಟಿಂಗ್ ಮಾಡಬೇಕು, ಗಿಡ ಎಲ್ಲ ರೂಪ್ ಕೊಡ್ತಾ ರೂಪ್ ಕೊಡಬೇಕು. ಈಗ ಅಂಥವ್ರನ್ನ ನಾವು ಸ್ವಲ್ಪ ಭೇಟಿ ಮಾಡಿದ್ದೀವಿ. ಓಕೆ. ಅವರು ಜೂನ್ಗೆ ಬಂದು ಮಾಡಿಕೊಡ್ತೀವಿ ಅಂದವ್ರೆ, ಈ ಜೂನಿಂದ ಅದನ್ನ ಒಂದು ವಿಧಾನನ ಅನುಸರಣೆ ಮಾಡಬೇಕಾಗಿದೆ ಅಂತ ನಾವು ಮಾಡಿದ್ವಿ ಸರ್. ತೆಂಗು ಯಾವ ರೀತಿ ಹಾಕಿದ್ರಿ ದೇವರಾಜ್ ಅವರೇ? ಯಾವ ತಳಿ ಹಾಕಿದ್ರಿ ತೆಂಗು? ಸರ್, ತೆಂಗು ನಂದು ನಾಟಿ. ನಾಟಿ? ಹಾಂ, ನಾಟಿ ಅಂತಂದರೆ ನಾನು ಇಲ್ಲಿ ಕೇರ್ಪೇಟೆ ಹತ್ರ ಬೋಕನಕೆರೆ ಅಂತ ಬರುತ್ತೆ, ಅಲ್ಲಿಂದ ತೊಗೊಂಡು ಬಂದೆ. ಏನು ಧಾರಣೆ ಕೊಟ್ಟರೆ ಒಂದು ಸಸಿಗೆ? ಒಂದು ಸಸಿಗೆ ನಾವು ಬಂದು 200-225 ರೂಪಾಯಿನಾಗ ಒಂದು ಸಸಿ ತಂದೆ. ಅದಕ್ಕಾಗಲೇ ಅಲ್ಲೇ ಅಲ್ಲೇ 1-1.5 ವರ್ಷ ಆಗೋಗಿತ್ತು. ಸರಿ. ಆದರೆ ನಾನು ಗುಂಡಿ ಹೊಡೆದು ಒಂದು 20-20 ಅಡಿ ಒಂದು ಗುಂಡಿ ಹೊಡೆದು ಅದಕ್ಕೆ ಒಳಗಡೆ ಸೊಪ್ಪು ತುಂಬಿ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿ ನೆಟ್ಟು, ನಮ್ಮದು ಬೋರ್ ಇದೆ, ನಮ್ಮ ತಮ್ಮವ್ರದ್ದು ಬೋರಿಂದ ನೀರು ಹಾಯಿಸ್ಕೊಂಡು ಸಸಿನ ಇಟ್ಕೊಂಡೆ ಸರ್. ಹೌದಾ? ಎಷ್ಟು ವರ್ಷ ಆಯಿತು ಸರ್? ಈಗ ನನ್ನ ಸಸಿಗೆ ಈಗ 3 ವರ್ಷ ಆಯಿತು ಸರ್. ಅಂದರೆ ಈಗ ನಿಮ್ಮ ಜಮೀನಿಗೆ ಪೂರ್ತಿ ತೆಂಗು ಹಾಕಿದ್ರು? ತೆಂಗು ಹಾಕ್ಕೊಂಡಿದ್ವಿ. ಬೇಲಿಗಿಲ್ಲ ಏನಾರು ಹಾಕ್ಕೊಂಡಿದ್ದೀರಾ ಸರ್? ಬೇಲಿ ಏನಿಲ್ಲ, ಅಕ್ಕಪಕ್ಕದ ಅಣ್ಣ ತಂದಿರ್ತೀನಿ, ತಮ್ಮಂದ್ರದ್ದು, ಅವರವರೇ ನೋಡ್ಕೋತಾರೆ ಸರ್. ಸರಿ. ಈಗ ತೆಂಗಿನ ಮಧ್ಯದಲ್ಲಿ ಏನಾದ್ರು ಬೇರೆ ಬೆಳೆ ಬೆಳೀತಾರೆ ಸರ್? ಸೋಮಂತಿ ಅಂತ ಬರುತ್ತೆ, ಅದನ್ನು ಬೆಳೀತಾರೆ. ಮತ್ತು ಟೊಮೊಟೊ ಬೆಳೀತಾರೆ, ಅಲಸಂದಿ ಮತ್ತು ತೊಗರಿ ಎಲ್ಲ ಸೈಡಲ್ಲೆಲ್ಲ ಹಾಕೋತಾರೆ. ಹೌದಾ? ಎಲ್ಲ ಮಾಡ್ತಾರೆ ಸರ್. ನಿಮಗೇನು ಆಸಕ್ತಿ ಇಲ್ವಾ? ನನಗೆ ಜಮೀನು ಮೇಲೆ ತುಂಬ ಆಸಕ್ತಿ ಇದೆ. ನಾನು ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು ಅಂತ ಅದಕ್ಕೊಂದು 3/4 ಎಕರೆ ಇದೆ. ಹೌದಾ? ಅದು ನಾನು ಈ ಸಾರಿ ಬೇಸಿಗೆನಲ್ಲಿ ಮಾಡ್ತೀರಿ? ಮಾಡ್ತೀನಿ ಸರ್, ಮಾಡಬೇಕು. ಅಲ್ಲೊಂದು ಮನೆ ಕಟ್ಕೋಬೇಕು ನಾನು ಇರಲಿಕ್ಕೆ. ಆ ಮನೆ ಕಟ್ಕೊಂಡು ವೀಕ್ಲಿ ಒಂದ್ಸರಿ ಹೋಯ್ತೀನಿ, ಹೋದಾಗ ಅಲ್ಲೇ ಹಾಲ್ಟ್ ಆಗ್ಬಿಟ್ಟು. ಅಂದ್ರೆ ನಿಮ್ಮ ಬಿಡುವಿದ್ದಾಗೆಲ್ಲ ವಿಸಿ ಫಾರಂಗೆ ಹೋಗ್ತಿರ್ತೀರಿ? ವಿಸಿ ಫಾರಂ ಹೋಗ್ತಿರ್ತೀನಿ ಸರ್. ಅಲ್ಲೋಗಿ ಅಲ್ಲಿ ಎಲ್ಲ ಜನಗಳು ಬಂದಿರ್ತಾರೆ, ಏನೇನು ನಡೀತಾ ಏನೇನು ನಡೀತದೆ, ಯಾವ್ಯಾವ ಥರ ಗೊಬ್ಬರ ಹಾಕ್ತಾರೆ, ಯಾವ್ಯಾವ ಥರ ರೈತರು ಪ್ರಶ್ನೆಗಳು ಕೇಳ್ತಾರೆ, ಅದನ್ನೆಲ್ಲ ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ವೆಂಕಟೇಶ್ ಅಂತ. ಈಗ ನೀವು ಯಾವುದು ಕ್ಯಾಟ್ಲಿಫೀಡ್ ಕಂಪನಿ? ಕ್ಯಾಟ್ಲಿಫೀಡ್ ಅಂದ್ರೆ ಏನು ಕೆಲಸ ಮಾಡ್ತಿದ್ರೆ ಅಲ್ಲಿ? ಅಲ್ಲಿ ನಾನು ಸೂಪರ್ವೈಸರ್ ಆಗಿ ರಾ ಮೆಟೀರಿಯಲ್ ಮ್ಯಾನೇಜರ್ ಆಗಿದ್ದೆ. ಹೌದು. ಹೊರಗಡೆಯಿಂದ ರಾ ಮೆಟೀರಿಯಲ್ ಪರ್ಚೇಸ್. ಪಶುಹಾರಕ್ಕೆ ಏನೇನು ಹಾಕ್ತಾರೆ? ಪಶುಹಾರಕ್ಕೆ ದಪ್ಪ ಜೋಳ, ಹಲ್ಜೋಳ ಅಂತಾರಲ್ಲ ಅದು, ಜವಾಹರ್ ಸಣ್ಣ ಜೋಳ, ಕಡಲೆ ಹಿಂಡಿ, ಎಳ್ಳಿಂಡಿ, ಮಲಾಸಸ್ಸು, ಈ ಕಾಕಂಬಿ ಅದು, ಸಾಲ್ಟು, ಮತ್ತೆ ಅದಕ್ಕೆ ಔಷಧಿ ಬರುತ್ತೆ, ಮಿನರಲ್ ಮಿಕ್ಸ್ಚರ್. ಮಿನರಲ್ ಮಿಕ್ಸ್ ಅಂತ ಔಷಧಿ ಬರುತ್ತೆ. ಒಂದು ಕ್ವಿಂಟಾಲ್ಗೆ ಇಷ್ಟು ಔಷಧಿ ಹಾಕ್ಬೇಕು ಅಂತ ಇರ್ತದೆ. ಸರಿ. ಅದನ್ನಲ್ಲಿ ನಾವು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಒಂದು ಅದಕ್ಕೆ ಕರುಗಳಿಗೆ ಯಾವ ಥರ, ಹಸುಗಳಿಗೆ ಯಾವ ಥರ, ಹಾಲು ಕೊಡೋಕೆ ಯಾವ ಥರ ಅಂತ ನಾವು ಒಂದೊಂದು ಪ್ಯಾಕೇಜ್ ಪ್ರಭುಸ್ವಾಮಿಗಳಿಗೆ ಹೇಳ್ಕೊಟ್ಟಿದ್ದೀರಾ? ಅವ್ರಿಗೆ ನಂದಿನಿ ತಗೋತಾರೆ ಯಾವ್ದಾರು ತಗೊಳ್ಳಿ, ಇಲ್ಲ ಇವ್ರು ಪ್ರತ್ಯೇಕವಾಗಿ ಅವರೇ ಮಾಡ್ಕೋತಾರೆ ಅಂದ್ರೆ ನೀವು ಹೇಳ್ಕೊಡ್ಬೋದಲ್ಲ. ಹೇಳ್ಕೊಡ್ಬೋದು ಸರ್. ನೀವಿಬ್ರು ಸ್ನೇಹಿತರಲ್ವ? ಇವ್ರ ತಂದೆ ನಮ್ಮ ತಂದೆ ಸ್ನೇಹಿತರು, ನಾವು ಇವರು ಸ್ನೇಹಿತರು ಅಲ್ವೇ? ಇವ್ರ ತಂದೆನೇ ನನಗೆ ಮಾಸ್ಟರ್. ಓಹೋ, ನೋಡಿದ್ರ ಈಗ ಪ್ರಭುಸ್ವಾಮಿಗಳೇ ಸರ್. ಸೀಬೆ ಯಾಕೆ ಹಾಕಿದ್ರಿ? ಸೀಬೆ ಅದು ಪ್ರತ್ಯೇಕವಾಗಿ ಸಪ್ರೇಟ್ ಆಗಿ ಅದೊಂದು ಬೆಳೆ ಮಾಡಬೇಕು ಅಂತ. ಅದೇ ಯಾಕೆ ಅನ್ನಿಸ್ತು ಅಂತ? ಅದು ನಮಗೆ ಸೀಬೆ ಮಾಡಬೇಕು ಅಂತ ನಮಗೆ ಕೆಲವು ಕಡೆ ನೋಡಿದ್ದು. ಅದನ್ನೇ ಹೇಳಿ, ಅದು ನಮ್ಮ ಅಣ್ಣವರು ಅದನ್ನ ಮಾಡೋಣ ಅಂತ ಹೇಳಿದ್ರು. ಅವ್ರ ಸ್ನೇಹಿತರು ಕಡೆಯಿಂದ ಸಸಿ ಮಾಡಿದ್ರಂತೆ, ನಮ್ಮ ಅಣ್ಣವ್ರ ಸ್ನೇಹಿತರು ಮಾಡಿದ್ರಂತೆ. ಅಲ್ಲಿ ಅವ್ರ ಜಮೀನಲ್ಲಿ ಹೋಗಿ ನೋಡಿದ್ದಾರೆ ಅವರು ಕೂಡ. ನೋಡಿದ್ಮೇಲೆ ನಮ್ಮ ತೋಟದಲ್ಲೂ ಸ್ವಲ್ಪ ಜಾಗ ಖಾಲಿ ಇದೆಯಲ್ಲ, ಅಲ್ಲಿ ಅದನ್ನೇ ಸಪ್ರೇಟ್ ಆಗಿ ಮಾಡೋಣ ಅಂತ ಅನ್ಬಿಟ್ಟು. ಯಾವ ತಳಿ ತಗೊಂಡ್ಬಂದಿತ್ತು ಅದು ಸರ್? ಅದು ನಮಗೆ ಅದು ತಳಿ ಯಾವುದು ಅಂತ ನನಗೆ ಅಷ್ಟು ಇದಾಗಿರಲಿಲ್ಲ. ಈಗ ಅದು ಸೀಬೆಹಣ್ಣು ನಾನು ಮಾರಾಟ ಮಾಡೋಕ್ಕೆ ಅಲ್ಲೊಬ್ರಿಗೆ ಕೊಡ್ತಾ ಇದ್ದೇನೆ. ಅವ್ರು ಹೇಳಿದ್ರು, ಏನಂದ್ರು, ಇದು ಸೀಬೆ ನಿಮ್ಮದು ಅಲಹಾಬಾದ್ ಅಂತ ತಳಿ. ಅಲಹಾಬಾದ್ ಸಫೇದ್ ಬಿಳಿ ಸೀಬೆನಾ? ಬಿಳಿ ಸೀಬೆ ಸರ್. ಹೌದಾ? ಎಷ್ಟು ವರ್ಷ ಆಯ್ತು ಸೀಬೆ ಹಾಕಿ? ಸೀಬೆ ಹಾಕಿ ಅದು ಕೂಡ 6 ವರ್ಷ ಆಗೋಯ್ತು. 6 ವರ್ಷ ಆಗಿದೆ. ಎಷ್ಟು ವರ್ಷದಿಂದ ಫಸಲು ಬರ್ತಾ ಇದೆ? ಮೂರೇ ವರ್ಷಕ್ಕೆ ಪುಸ್ತಕ ಕಮೆನ್ಸ್ ಆಗೋಯ್ತು. ನಮಗೆ ಅವರು ಬೆಳೆ ಬಂದಾಗೆಲ್ಲ ಮಾವಿನ ಹಣ್ಣು ಮತ್ತೆ ಸೀಬೆಹಣ್ಣು ನಮ್ಮನೆಗೆ ಆಟೋಮೆಟಿಕ್ ಕೊಟ್ಬಿಡ್ತಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೇಲ್ಗಡೆ ವೈಟ್ ಇರ್ತದೆ, ಒಳಗಡೆ ಕಟ್ ಮಾಡಿ ಒಳ್ಳೆ ರೆಡ್ ಆಗಿ ಚೆನ್ನಾಗಿರ್ತದೆ. ಯಾವುದು ಸೀಬೆ? ಸೀಬೆ ಹೇಳಿ ಸರ್, ಸೀಬೆ ಹೇಗೆ ಬೆಳೆದ್ರಿ? ಸೀಬೆ ಅದು ಕೂಡ ನಾವು 20 feet 20 feet ಡಿಸ್ಟೆನ್ಸ್ ಅಂತರ ಇಟ್ಟು ಗಿಡದಿಂದ ಗಿಡ ಸಾಲು ಸಾಲು 20 feet ಅಂತರ ಇಟ್ಟು ನಾವು ಅದೇ ಥರ 3 feet ಅಗಲ 3 feet ಆಳ ಇಟ್ಟು ಅದೇ ಮಾಮೂಲಿ ಹಸಿರಲ್ಲಿ ಇದೇ ಅದೇ ಅಲ್ಲಿ ಗೊಬ್ಬರ ಕಾಂಪೋಸ್ಟ್ ಥರ ಮಾಡಿಸಿ ಅದು ಒಂದು 20 feet ಹಂಗೆ ಬಿಟ್ಟಿದ್ದು. ಆಮೇಲೆ ಸಸಿ ತಂದು ನೆಡಕ್ಕೆ ಮುಂಚೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ 20 days ಅನಂತರ ಸಸಿ ತಂದು ನಾವು ನಾಟಿ ಮಾಡ್ಕೊಂಡೆ ಸರ್. ಅದಕ್ಕೆ ಸ್ವಲ್ಪ ಅದಕ್ಕೂ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಕೊಟ್ಕೊಬಂದು ಸ್ವಲ್ಪ ಮೆನ್ಯೂರು ಸ್ವಲ್ಪ ಸ್ವಲ್ಪ ಅಂದರೆ ಎಷ್ಟು? ಭಾಳ ಕಡಿಮೆ ಅಂತರದ ಇದರಲ್ಲಿ ಮೆನ್ಯೂರು ಕೊಟ್ಟಿದ್ದೀವಿ ಸೀಬೆಗೆ ಮಾತ್ರ. ಎಷ್ಟು ಅಂತ ಕೇಳ್ತೀವಿ? ಅದು ಸರ್ ಒಂದು ಒಂದು 100 feet ಒಂದು ನಾವು ಕೊಟ್ಟಿದ್ರೆ ಒಂದು 5 kg 6 kg ಕೊಟ್ಟಿರ್ಬೋದು ಅಷ್ಟೆ. ಅಷ್ಟೇ ಅಷ್ಟೇ. ಯಾವ ಗೊಬ್ಬರ ಕೊಟ್ರಿ ಅದಕ್ಕೆ? ನಾವು ಈ 20 feet ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದೀವಿ. ಓಕೆ, ಯಾವುದ್ರಲ್ಲಿ? ಏನು ಕೈಯಲ್ಲಿ ಹಾಕಿದ್ರ ಅಥವಾ ಏನೋ ಬೆಂಕಿಪಟ್ಟಣದ ಮುಚ್ಚಲ? ಬೆಂಕಿಪಟ್ಟಣದ ಮುಚ್ಚಲದಲ್ಲಿ ಕೊಟ್ಟಿದ್ದೀವಿ ಸರ್. ಆ ಲೆಕ್ಕ ಅದ್ಯಾಕೆ ಅದನ್ನು ಕೊಡಬೇಕು ಅನ್ನಿಸ್ತು? ಅದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಪರವಾಗಿಲ್ಲ ಕೊಡಿ ಅಂತ, ಜಾಸ್ತಿ ಏನು ಬೇಕಾಗಿಲ್ಲ ಲಿಮಿಟಾಗಿ ಕೊಡಿ, ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಅಂದ್ರೆ ಮಾವಿಗೆ ಕೊಡಿ ಅಂತ ಯಾರು ಹೇಳಿ? ಮಾವಿಗೆ ನಾವು ಕೊಟ್ಟಂಗಿಲ್ಲ ಸರ್ ಇಲ್ಲಿ ಗಂಟ. ಹೌದಾ? ಸರಿ ಆಯ್ತು. ಪಾಪ ಸೀಬೆ ಗಿಡನೇ ಪುಣ್ಯ ಮಾಡಿ. ಹಾಯ್ ಸರಿ. ಮತ್ತೆ ಅದಕ್ಕೆ ಏನು ರೋಗ ಕೀಟ ಏನು ಬರ್ನಿಲ್ಲ ಸೀಬೆಗೆ? ಸೀಬೆಗೆ ಸ್ವಲ್ಪ ಅದಕ್ಕೆ ಒಂಥರ ಬಿಳಿ ಒಂದು ಏನ್ ತರ ಅದಕ್ಕೆ ಬರುತ್ತೆ ಅದೊಂದು ಬಾಧೆ ಅದಕ್ಕೆ ಕಾಣಿಸ್ಕೊತಾರೆ ರೋಗ. ಇನ್ಯಾವುದು ಅದಕ್ಕೆ ಔಷಧಿ ಹೊಡಿತೀರಾ? ಅದಕ್ಕೆ ಔಷಧಿ ಹೊಡೆದಿದ್ವಿ ಸರ್. ಅದಕ್ಕೆ ಸೀಬೆನೂ ಹಾಗೇನಾ ಗುತ್ತಿಗೆ ಕೊಟ್ಬಿಡ್ತೀರಾ? ಇಲ್ಲ ಸರ್, ಅದು ನಾವೇ ಮಾರಾಟ ಮಾಡಿ ನೀವೇ ಕಿತ್ ಮಾರಾಟ ಮಾಡಿ ಪರವಾಗಿಲ್ವೇ? ಎಲ್ಲಿ ಮಾರ್ತೀರಿ? ಅದು ಸ್ವಲ್ಪ ಇಲ್ಲಿ ನಾವು ಹಣ್ಣು ಮೈಸೂರಿಗೆ ಮಾರ್ಕೆಟ್ಗೂ ಕೊಡ್ತೀವಿ. ಅಲ್ಲಿ ಬಂದು ಕೆಲವರು ತಗೊಳ್ಳೋರು ತಗೋತಾರೆ ಅದನ್ನ. ಹೌದು, ಕೊಡ್ತಾ ಇದ್ದೀವಿ. ಅಲ್ಲೂ ಬಂದು ತಗೊಂತಾರೆ? ಅಲ್ಲೂ ಬಂದು ತಗೋತಾರೆ. ಪ್ರಭುಸ್ವಾಮಿಗಳು ಬೆಳೆದಿರೋ ಸೀಬೆ ಅಲ್ವಾ? ಏನ್ ಧಾರಣೆ ಕೊಡ್ತೀರಿ? ನಾವು ಅಲ್ಲಿ 40-50 rupees ಕೊಡ್ತಾ ಇದೀವಿ ಸರ್. ಇಲ್ಲಿ ಮೈಸೂರಿಗೆ ಮಾರಿದ್ರೆ? ಮೈಸೂರಲ್ಲಿ ಮಾರಿದ್ರು ಅಷ್ಟೇ 50 rupees, ಅಲ್ಲಿ ಮಾರಿದ್ರೆ ಒಂದು ಅಷ್ಟು, ಅಲ್ಲೂ ಅಷ್ಟೇ ಆವರೇಜು. ಇಲ್ಲಿ ಒಂದು ಮಾರ್ಕೆಟು ಆ ಸನ್ನಿವೇಶ ಇದ್ದಂಗೆ ನಮಗೆ 50 ಸಿಕ್ಕಿದೆ, 60 ಇಲ್ಲಿ ಸೇಲ್ ಆಗಿದೆ ಸರ್ ಮೈಸೂರು. ಅಂದ್ರೆ ಹೇಗೆ ಸೀಬೆ ಫಸಲು ವರ್ಷದಲ್ಲಿ 2 times 3 times? ಅದು ವರ್ಷದಲ್ಲಿ ನಿಮಗೆ 2 times ಬಂದೇ ಬರ್ತದೆ ಸರ್. ಯಾವ್ಯಾವ ಸಿಗುತ್ತೆ ಅದು? ಈಗ ನಮಗೆ ಸೆಪ್ಟೆಂಬರ್ ಆಗಸ್ಟಲ್ಲಿ ಒಂದ್ಸರಿ ಸಿಗುತ್ತೆ, ಪುನಃ December 2, January ಅವಾಗ ಒಂದ್ಸರಿ ಸಿಗುತ್ತೆ ಸರ್. ಅಲ್ವಾ, ಕೇಳೋದೆಲ್ಲ ನೀವೇನಾ? ನಾವೇ ಕೇಳ್ತೀವಿ ಸರ್. ನೀವೇ? ನಾವೇ ಕೇಳ್ತೀವಿ. ಪರವಾಗಿಲ್ವೇ? ಯಾವುದ್ರಲ್ಲಿ ಒಂದು ಕೋರ್ ಇಟ್ಕೊಂಡಿದ್ದೀರಾ? ಅಲ್ಲೇ ಕೈಲಿ ಕಿತ್ಕೋಬೋದು, ಅಂತ ಗಿಡ ಏನು ಜಾಸ್ತಿ ಇದಿಲ್ಲ, ಎತ್ತರವಾಗಿಲ್ಲ. ನಿಂತ್ಕೊಂಡು ಕೈ ಎಟ್ಕೊಂಡಿದ್ದು ಅಷ್ಟರಲ್ಲಿದೆ ಸರ್. ಒಂದೊಂದು ಕಾಯಿ 100-150 grams ಬರುತ್ತಾ? ಬರ್ತದೆ ಸರ್. ಬರುತ್ತೆ. ರುಚಿಯಾಗಿದೆ? ರುಚಿಯಾಗಿದೆ ಅಲ್ವಾ, ಚೆನ್ನಾಗಿದೆ. ನೀವು ರೆಗ್ಯುಲರ್ ಆಗಿ ತಿಂತಿರ್ತೀರಾ ಸೀಬೆಕಾಯಿ? ಸೀಬೆಕಾಯಿ ಸೀಬೆಕಾಯಿ ನಮಗೆ ವರ್ಷದಲ್ಲಿ 2 times ಬರೋದ್ರಿಂದ ತಿಂತೀವಿ. ಮಾವು ವರ್ಷಕ್ಕೊಂದು ಬೆಳೆ, ನಾವು ವರ್ಷದಲ್ಲಿ ಒಂದು ಎಲ್ಲ ನಾವು ನಂಟರು ನಾವು ಸ್ನೇಹಿತರು ಮಾವು ಅದೇ ನಾವು ಪೌಡ್ರ್ ಗೌಡ್ರ ಎಲ್ಲ ಹಾಕೊಂಡು ಪೌಡ್ರ್ ಏನು ನಾವು ಹಾಕಲ್ಲ ಸರ್. ನಾವು ಭತ್ತದ ಹುಲ್ಲಲ್ಲಿ ಶಾಖದಲ್ಲಿ ಅದನ್ನ ಹಣ್ಣು ಮಾಡ್ಕೋತೀವಿ. ಈ ಪೌಡ್ರ್ ಹಾಕೋ ವಿಧಾನ ಸಾಮಾನ್ಯ ನಮ್ಮ ರೈತರುಗಳಿಗೆ ಅಷ್ಟು ಅದು ಗೊತ್ತಿಲ್ಲ. ಈಗ ಚೆನ್ನಾಗಿ ಸೀಬೆ ಬೆಳೀತಾರೆ, ಮಾವು ಬೆಳೀತಾರೆ, ನಿಮಗೂ ಬೆಳಿಬೇಕು ಅಂತ ಅನ್ಸಲ್ವೇನ್ರಿ? ನಾನು ಸುತ್ತ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸರ್. ಪ್ಲಾನ್ ಮಾಡಿದ್ದೀನಿ ತೆಂಗಿನ ಸುತ್ತ ಇದಾಕ್ಸೋಣ ಅಂತ, ಸೀಬೆ ಗಿಡ ಹಾಕ್ಸೋಣ, ಮತ್ತೆ ಹೂವ ಗಿಡಗಳೆಲ್ಲ ಹಾಕ್ಸೋಣ ಅಂತ ಮಾಡಿದ್ದೀನಿ ಸರ್. ಹೂವು ಬೆಳಿಬೇಕು ಬಹಳ ವಿಶೇಷ ನೋಡಿ. ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳನ್ನ ಬೆಳೆಯೋರು ತುಂಬಾ ಕಡಿಮೆ, ಆದ್ರೆ ನೀವು ಬಹಳ ಬೃಹತ್ ಆಗಿ 600 ಮಾವು 100 ಸೀಬೆ ಹಾಕಿದಿರಿ. ಇನ್ಯಾವುದು ಹಣ್ಣು ನಿಮ್ ಗಮನ ಸೆಳೆದಿಲ್ವೇ? ಇನ್ಯಾವುದು ನಮ್ಗೆ ಅಷ್ಟು ಸಪೋರ್ಟ್ ಇದೆ? ಸಪೋರ್ಟ್ ಐತೆ ಸರ್, ಸಪೋರ್ಟನ್ನೇ ಮಾಡಬೇಕು ಅಂತ. ಈ ನಮ್ಗೆ ಸಪೋರ್ಟಕ್ಕಿಂತ ಸೀಬೆ ಸ್ವಲ್ಪ ಅದೇ ಬೆಸ್ಟ್ ಅನ್ನಿಸ್ತು, ಉತ್ತಮ ಅನ್ನಿಸ್ಬಿಟ್ಟು. ಮನೆಗೆ ಬೇಕಾದ ತಿನ್ನಕ್ಕೆ ಹಲಸು, ನೇರಳೆ, ಸಪೋಟ ಇಂಥವನ್ನೆಲ್ಲ ಬೆಳ್ಕೋಬಹುದು. ಹಲಸು ಹಾಕಿದೀವಿ, ಹಲಸು ಹಾಕಿ, ಹಲಸಿದೆ. ಎಷ್ಟು ಹಲಸು? ನಮಗೆ ಒಂದೇ ಮರ ಇರೋದು, ಒಂದೇ ಒಂದೇ ಮರ ಇರೋದು ಮನೆ ಬಳಕೆಗೆ. ಬೇರೆದನ್ನ ಎಲ್ಲ ಬೆಳ್ಕೋಬಹುದಿತ್ತಲ್ಲ? ಬೆಳಿಬಹುದು ಸರ್, ಜಮೀನು ತುಂಬಾ ಇದೆ. ಇದೆ ನಿಮ್ಮ ಮನೆಯವ್ರಿಗೆ? ನಿಮ್ಮ ಈಗ ನಾವು ನೇರಳೆ ಹಾಕ್ಬೇಕು ಅಂತ ಇದ್ದೀವಿ. ಆಮೇಲೆ ಅದೊಂದಿದೆ ನಮಗೆ, ಆ ಒಂದು ಉದ್ದೇಶ, ಒಂದು ಅಭಿಲಾಷೆ ಇದೆ. ನೇರಳೆ ಒಂದು ಸ್ವಲ್ಪ ಮಾಡಬೇಕು, ಹಣ್ಣಿನ ಬೆಳೆಗಳನ್ನು ಬೆಳಿಬೇಕು. ತೆಂಗು ಅಡಿಕೆ ಬೆಳಿಬೇಕು ಅಂತ ಏನಾಸೆ? ತೆಂಗು, ನಾವು ತೆಂಗು ಸ್ವಲ್ಪ ಇದೆ ಸರ್. ತೆಂಗು ಮೊದಲು ಮಾಡಿದ್ದು ಆಗ ಸ್ವಲ್ಪ ಒಂದು 50 ಗಿಡ ತೆಂಗಿದೆ ಅಷ್ಟೇ, ಜಾಸ್ತಿ ಇಲ್ಲ. ಅನಂತರ ಮಾಡಿದ್ದು ತೆಂಗು ಸ್ವಲ್ಪ ಮಾಡಿದ್ರೆ ಅದು ಸ್ವಲ್ಪ ನಮಗೆ ಈ ಕಾಡು ಪ್ರಾಣಿಗಳು ಹಂದಿಗಳದ್ದು ಸ್ವಲ್ಪ ಹೊಡೆತ ಜಾಸ್ತಿ ಆಯಿತು ತೆಂಗಿಗೆ. ತೆಂಗಿಗೆ ರಾತ್ರಿ ಎಲ್ಲ ಕಿತ್ತೆಸ್ಬಿಟ್ಟು ಎಲ್ಲ ಬಗದಿ ಎಲ್ಲ ಇದು ಸ್ವಲ್ಪ ನುಕ್ಸಾನ್ ಜಾಸ್ತಿ ಮಾಡಿದ್ವು, ಲಾಸ್ ಜಾಸ್ತಿ ಮಾಡಿದವು. ಸ್ವಲ್ಪ ಊರಿಂದ ಜಮೀನು ದೂರ ಇರೋದ್ರಿಂದ ನಾವು ರಾತ್ರಿ ವೇಳೆಯಲ್ಲಿ ಎಲ್ಲ ನಾವು ಅಡಿಕೆ ಬಗ್ಗೆ ಏನು ಆಲೋಚನೆ ಮಾಡಲಿಲ್ವಾ? ಅಡಿಕೆ ಬಗ್ಗೆ ಮಾಡಬೇಕು ಅಂತ ನಮ್ಗೆ ಅಭಿಲಾಷೆ ಇದೆ ಸರ್. ಇದೆ ಅಡಿಕೆ ಮಾಡಬೇಕು ಅಂತ, ಕೆಲವು ಭಾಗಕ್ಕೆ ಸ್ವಲ್ಪ ಅಡಿಕೆ ಹಾಕಬೇಕು ಅಂತ ನಮ್ಗೆ ಒಂದು ಇಷ್ಟಪಟ್ಟಿದ್ದೀವಿ. ಈಗ ನಿಮ್ದು ಬೋರ್ವೆಲ್ ಇಲ್ಲ ಅಲ್ವಾ? ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ, ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಹನಿ ನೀರಾವರಿ ಮಾಡಿದೀವಿ, 600 ಮಾವಿನ ಗಿಡ ಏನು ಹೇಳ್ದು ಅದಕ್ಕೆ ಮಾಡಿದೀವಿ ಹನಿ ನೀರಾವರಿ. ಅದು ಎಲ್ಲ ಡ್ರಿಪ್ ಇಲ್ಲೇ ಬರ್ತಾ ಇದೆ. ಅದು ಮಳೆ ನೀರನ್ನ ಸಂರಕ್ಷಣೆ ಮಾಡೋದು, ಕೃಷಿ ಹೊಂಡ ತೊಡ್ಕೊಳ್ಳೋದು, ಈ ತರದ ಏನಾದ್ರು ಮಾಡಿದೀರಾ? ಕೃಷಿ ಹೊಂಡ ಇದೆ ಒಂದು. ಇದೆ ಇದೆ. ಓ, ಯಾವ ಮಾಡ್ಕೊಂಡ್ರೆ? ಅದು ಸುಮಾರಾಗ್ಲಿ ಒಂದು 5 ವರ್ಷ. ಈಗ 5 ವರ್ಷ ಇದು ನಾಟಿ ಮಾಡಿದ, ಮಾರನೇ ವರ್ಷಕ್ಕೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಈಗ ಬದು ಹಾಕೊಳ್ಳೋದು, ಟ್ರೆಂಚ್ ಮಾಡ್ಕೊಳ್ಳೋದು, ಬಿದ್ದ ಮಳೆ ನೀರನ್ನ ಅಲ್ಲೇ ಸಂರಕ್ಷಣೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಿದ್ದೀರಾ? ಯಾಕೆಂದ್ರೆ ಡ್ಯಾಮ್ಗೆ ಹತ್ರ ಇರೋದು ಅಂತಂದ್ರೆ ನೀರು ಓಡೋಯ್ತಿರ್ತದೆ ಅಲ್ವಾ? ಡೌನ್ ಇದೆ. ನೀರನ್ನ ಸಂರಕ್ಷಣೆ ಮಾಡೋ ಕೆಲಸ ಮಾಡ್ಕೊಂತಿದ್ರೆ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ. ಈ ಹಸು ಸಾಕಿದೀನಿ 5 ಅಂದ್ರಿ? ಹ್ಞೂ ಸರ್. ನಾನು ಮೇವಿಗೆ ಏನು ಮಾಡ್ಕೊಂಡ್ರಿ? ಮೇವಿಗೆ ಅದೇ ನಮ್ಮ ತೋಟದಲ್ಲಿ ಈ ಮೊದಲು ದೊಡ್ಡದು ಒಂದು 100 ಗಿಡ ಆಗಲಿ ಏನಿದೆ ಅದರಲ್ಲಿ ಇನ್ಯಾವ ಬೆಳೆನೂ ನಾವು ಅಷ್ಟು ಬೆಳೆಯೋಕ್ಕಾಗಲ್ಲ. ದನಗಳಿಗೆ ಮೇವನ್ನು ಇದು ಮಧ್ಯದಲ್ಲಿ ನಾವು ಬೆಳ್ಕೋತೀವಿ. ಏನು ಬೆಳ್ಕೊಂತೀರಿ ಅದರಲ್ಲಿ? ಈ ಮುಸ್ಕಿನ ಜೋಳದ್ದು ಹಾಕಿ ಅದ್ರ ಕಡ್ಡಿ ಅದನ್ನು ಮೇಯಿಸ್ತೀವಿ. ಕೆಲವು ಫಾರಂ ಹುಲ್ಲುಗಳು ಅದನ್ನು ಮಾಡ್ಕೋತೀವಿ. ಇನ್ನು ವಿಧವಾದಂಥ ಕೆಲವು ಜೋಳಗಳು ಕಟಾವು ಮಾಡಿದ ನಂತರನು ಕೂಡ ಎರಡೆರಡು ಬೆಳೆ ಬೆಳೆಯುತ್ತೆ, ಅದನ್ನೆಲ್ಲ ಉಪಯೋಗಿಸ್ತೀವಿ. ನೀವು ಭತ್ತನೂ ಬೆಳಿತೀನಿ ಅಂದ್ರಲ್ಲ, ಭತ್ತ ಎಲ್ಲಿ ಬೆಳಿತೀರಿ? ಭತ್ತಕ್ಕೆ ಸ್ವಲ್ಪ 1 ಎಕರೆ ಭೂಮಿ ನಾವೇನು 100 ಗಿಡ ಮೊದಲು ಮಾಡಿದ್ದೋ ಅದರಲ್ಲಿ ಅಲ್ಲಿ 4 ಎಕರೆಯಲ್ಲಿ ಅದರಲ್ಲಿ 1 ಎಕರೆ ಭತ್ತಕ್ಕೆ ಅಂತಲೇ ಬಿಟ್ಟಿದ್ದೀವಿ, ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಬೆಳಿತೀವಿ? ಪ್ರತಿ ವರ್ಷ ಒಂದು ಬೆಳೆ ಮಾತ್ರ ಬೆಳಿತೀವಿ ಸರ್. ಭತ್ತ ಒಂದು ಬೆಳೆ. ಯಾವ ತಳಿ ಭತ್ತ ಬೆಳೆಯುತ್ತೆ? ಭತ್ತ ಬೆಳೆದು ಸ್ವಲ್ಪ ಈ ಸಣ್ಣ ಭತ್ತನೇ ಅಂತ ಅಂದ್ಬಿಟ್ಟು ಬೆಳೀತಾ ಇದ್ದೀವಿ. ತಿನ್ನಕ್ಕೆ ಚೆನ್ನಾಗಿರುತ್ತೆ? ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನೀವು ಬೆಳೆಯೋ ಭತ್ತ ಅಷ್ಟು ನೀವೇ ಬಳಕೆ ಮಾಡ್ತೀರಾ? ನಾವೇ ಮಾಡ್ತೀವಿ. ನೆಂಟರು ಇಷ್ಟರಿಗೆಲ್ಲ ಕೊಟ್ಬಿಡ್ತೀರಾ? ಇಲ್ಲ ಸರ್. ನಿಮಗೆ? ನಮಗೆ ನಮ್ಮ ಬಳಕೆಗೆ ಬೇಕಾಗುತ್ತೆ. 1 ಎಕರೆಗೆ ಬೇಕಾಗುತ್ತೆ? ಬೇಕಾಗುತ್ತೆ ಸರ್. ರಾಗಿ? ರಾಗಿ ಪ್ರತಿ ವರ್ಷ ಏನು ಬೆಳೆಯಲ್ಲ, ಹಾಗಾಗಿ ನಮಗೆ ಖಾಲಿಯಾದಾಗ ಬೆಳ್ಕೋತೀವಿ ರಾಗಿ. ಇದಂತೂ ಭತ್ತ ಪ್ರತಿ ವರ್ಷ ಬೆಳಿತೀವಿ. ಎಲ್ಲ ಬೆಳೆಗಳೆಲ್ಲ ಬೆಳ್ಕೋತೀನಿ. ಹೌದು ಸರ್. ಅಲ್ವಾ ಬೆಳೆ ತೊಗರಿ ಮತ್ತು ಅಲಸಂದೆ ಉರುಳಿ ಇದನ್ನು ನಾವು ಬೆಳೀತಾ ಇದ್ದೀವಿ ಸರ್. ಏನೇನು ತಿಳ್ಕೊಂಡಿದ್ದೀರಿ ದೇವರಾಜ್ ಅವರೇ ವಿ ಸಿ ಫಾರಂಗೆ ಹೋಗಿ, ಕೃಷಿ ಮೇಳಕ್ಕೆ ಹೋಗಿ? ಸರ್, ಕೃಷಿ ಮೇಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ನೇಹಿತರೆಲ್ಲ ಎಲ್ಲ ರೈತರೆಲ್ಲ ಬರ್ತಾರೆ. ಈ ರಾಗಿ ತಳಿ ಬಗ್ಗೆ, ಜೋಳದ ಬಗ್ಗೆ, ಮತ್ತು ಭತ್ತದ ಬಗ್ಗೆ, ತೆಂಗು ಬಗ್ಗೆ, ಮತ್ತು ಅಡಕೆ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ. ಇವರು ಪ್ರಭುಸ್ವಾಮಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಕೃಷಿ ಮೇಳಕ್ಕೆ? ಇಲ್ಲ ಸರ್, ಕರ್ಕೊಂಡು ಹೋಗಿಲ್ಲ. ಕರ್ಕೊಂಡು ಸರ್ ಹೇಳಿದ್ರು, ಬಟ್ ನನಗೆ ಆಗ ಟೈಮು ಅಲ್ಲೇ ಅವರ ತಂಗಿಯವರೊಬ್ಬರು. ನೀವು ತಿಳ್ಕೊಂಡಿದ್ದನ್ನು ಬೇರೆ ಊರಿನವ್ರಿಗೆ ಬಂದು ಹೇಳ್ತೀರಾ? ಹಾಂ ಸರ್, ನಾನು ಊರಿನವ್ರಿಗೆ ಬಂದರೆ ನನಗೆ ಊರು ಅಷ್ಟು ಪರಿಚಯ ಇಲ್ಲ. ನಾನು ಬೆಂಗಳೂರಲ್ಲಿ ಇದ್ದವನು, ಕರೋನಾ ಬಂದಮೇಲೆ ಇಲ್ಲಿಗೆ ಬಂದೆ. ಜಾಸ್ತಿ ಪರಿಚಯ ಅಂದರೆ ನಂಗೆ ಇವರೊಬ್ಬರೇನೆ ಪ್ರಭುಸ್ವಾಮಿ. ಇವ್ರ ಕಡೆಯಿಂದ ಎಲ್ಲ ಮಾಹಿತಿಗಳು ಹೋಯ್ತವೆ. ಹಿಂಗೆ ದೇವರಾಜ್ ಈ ಥರ ಇದ್ದಾರೆ, ಈ ಥರ ಇದ್ದಾರೆ, ವಿಷಯ ಬಂದಂತೆ ಈ ಥರ ಹೇಳ್ತಾರೆ. ನನಗೆ ವಿಷಯವರಂಗೆ ಹೋದ್ಮೇಲೆ ತೆಂಗು ಬೆಳಿಬೇಕು, ತೆಂಗಿನ ಜೊತೆಗೆ ಇದು ಸೀಬೆ ಮತ್ತು ಸ್ವಲ್ಪ ನೀರಾವರಿ ಇರೋ ಕಡೆಗೆ ಭತ್ತ ಹಾಕೊಂಡು ಅಡಿಕೆ ಹಾಕೋದು ಮಾಡಿ. ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಎಲ್ಲ ಸಿಗುತ್ತಲ್ಲ, ಎಲ್ಲ ಅಲ್ಲಿ ಸಿಗುತ್ತೆ ಸರ್. ಅದನ್ನೆಲ್ಲ ಹೇಳಿದ್ದೀರ ಪ್ರಭುಸ್ವಾಮಿಗಳಿಗೆ? ಹೇಳಿದ್ದೀನಿ ಸರ್. ಹೇಳಿ ಬಿತ್ತನೆ ಬೀಜ ಎಲ್ಲ ಒಳ್ಳೊಳ್ಳೆ ವಿಷಯ ಸಿಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಹೇಳಿದ್ರೆ ಸರ್ ಅಲ್ವಾ? ನಿಮ್ಗೇನು ಹೋಗ್ಬೇಕು ಅನ್ಸಿಲ್ವೇ ವಿಸಿ? ನಾನು ನೆಕ್ಸ್ಟ್ ನೀವು ಅಲ್ಲಿ ಹೋದಾಗ ನಮ್ಗೆ ಅಲ್ಲಿ ಹೇಳಿದ್ದೀನಿ ಸರ್. ಇಲ್ಲಿಗೂ ಇವರೇ ನಮ್ಗೆ ಸ್ವಲ್ಪ ಬಂದ. ಈಗ ವ್ಯವಸಾಯ ಬಹಳ ಪ್ರೀತಿಯಿಂದ ಮಾಡಿದ್ವಿ, ಮಾಡ್ತಾ ಇದ್ದೀವಿ, ಮಾಡಿದೀವಿ. ನಿಮ್ಮ ಮನೆಯವ್ರ ಸಹಕಾರ ಹೇಗಿದೆ? ಚೆನ್ನಾಗಿದೆ ಸರ್. ಅವರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಲ್ವಾ? ಹೌದು. ಮತ್ತೆ ನಿಮ್ಗೆ ಯಾವತ್ತು ಬೇಜಾರಪ್ಪ ಬೇಡ ಬಿಟ್ಬಿಡೋಣ ಅಂತ ಏನು ಇಲ್ಲ ಇಲ್ಲ ಹಾಗೇನು ಅನಿಸಿಲ್ಲ ಸರ್. ಯಾಕೆಂದರೆ ಆ ಥರ ಏನು ನಾವು ನಮ್ಮ ಲ್ಯಾಂಡು ನಾವು ಅಷ್ಟೇ ಒಂದು ಪ್ರೀತಿ ಇಟ್ಟು ಮಾಡ್ತಾ ಇರ್ತಕ್ಕಂಥ ಇದು ಒಂದೊಂದು ಸಾರಿ ಲಾಭ ನಷ್ಟ ಅದು ಒಂದು ವೇರಿಯೇಷನ್ ಆಗುತ್ತೆ ವ್ಯತ್ಯಾಸಗಳು ನಡೀತವೆ. ಹಾಗಂತ ನಾವೇನು ಯಾವುದು ಹಿಂದೆ ಸರಿದಿಲ್ಲ. ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಸಾಲ ಸೋಲ ಏನು ಮಾಡಿಲ್ಲ? ಸಾಲ ಏನು ಮಾಡಿಲ್ಲ ಸರ್ ನಾವು. ಹೌದಾ? ಸಾಲ ಇಲ್ಲದಲ್ಲೇ ಬದುಕನ್ನು ಕಟ್ಟಿದ್ದೀರಿ. ಹೌದೌದು. ಒಂದು ವೇಳೆ ಹಣ ಬೇಕು ಅಂದಾಗ ಏನು ಮಾಡ್ತಾ ಇದ್ರಿ? ಹಣ ಬೇಕು ಅಂತಂದರೆ ನಾವು ಈ ಬೆಳೆಗಳಲ್ಲೇ ನಮಗೆ ಆಗುತ್ತೆ ಸ್ವಲ್ಪ ಉಳಿತಾಯ ಮಾಡ್ಕೋತಾ ಇದ್ರ ಕರಾವು ಸ್ವಲ್ಪ ಇವು ಮನೆ ಗೊಬ್ಬರಕ್ಕೂ ಆಗಿ ಸ್ವಲ್ಪ ನಾವು ಡೈರಿಗೂ ಹಾಕಷ್ಟು ನಮ್ಮ ಹಸುಗಳಿಂದ. ಹೌದಾ? ಎಷ್ಟು ಹಾಲು ಹಾಕ್ತೀರಿ ಡೈರಿಗೆ? ಡೈರಿಗೆ ನಾವು ಅದು ಕರಾಕ ವಸ್ತ್ರದಲ್ಲಿ ಅವು ನಮಗೆ ಒಂದು 20 ಲೀಟ್ರ್ ಡೈಲಿ ಹಾಕಷ್ಟು ನಮಗೆ ಉತ್ಪಾದನೆ ಕೊಡ್ತೇವೆ ಸರ್. ಬೇರೆ ಥರದ ತಳಿಗಳಾದರೆ ಇನ್ನೂ ಹೆಚ್ಚೆಚ್ಚು ಹಾಕ್ಬೋದು. ಇವು ಆ ಮಟ್ಟದ ತಳಿ ಅಲ್ಲ. ನಾವು ಎರಡೂ ಉದ್ದೇಶಕ್ಕಾಗಿ ಬಳಕೆ ಮಾಡೋಕ್ಕಾಗಿ ಗೊಬ್ಬರಕ್ಕೆ ಮತ್ತು ಮನೆ ಹಾಲಿಗೆ ಅಂತ ಮಾಡಿದ್ವಿ. ಮನೆ ಬಳಕೆಗೆ ಇಟ್ಕೊಂಡು ನಾವು ಮಿಕ್ಕ ಹಾಲು ನಮ್ಮ ಊರಿನಲ್ಲೇ ಡೈರಿ ಇರೋದ್ರಿಂದ. ಈಗ ಗೊಬ್ಬರಕ್ಕೆ ಸಾಕಿದ್ದೀನಿ ಗೊಬ್ಬರಕ್ಕೆ ಸಾಕಿದ್ದೀನಿ ಅಂತೀರಲ್ಲ, ಗೊಬ್ಬರ ಹೆಂಗೆ ಮಾಡ್ಕೋತೀರ ನೀವು? ನಾವು ಅಲ್ಲಿ ಅದನ್ನು ಬೇರೆ ಹೆಸರಲ್ಲೇ ಇದು ವೇಸ್ಟೇಜ್ ಎಲ್ಲನೂ ಗುಂಡಿಗೆ ಇದನ್ನು ಹಾಕ್ತಾ ಇರ್ತೀವಿ. ಸಗಣಿ ಗಂಜಲ ಅಲ್ಲೇ ಕೊಟ್ಟಿಗೆ ತೊಳೆದಿದ್ದು ನೀರು ಅಲ್ಲೇ ಹೋಗುತ್ತೆ ಅಲ್ಲೇ ಅದು ಬೇರೆ ಹೋಗುತ್ತೆ ಸರ್. ನಾವು ಸ್ವಲ್ಪ ಮನೆಯಿಂದ ದೂರ ವ್ಯಾಪ್ತಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ತಿಪ್ಪೇನ ದೂರದಲ್ಲಿ ಮಾಡ್ಕೊಂಡಿದ್ದೀವಿ. ಮನೆಯಿಂದ ಜಮೀನು ದೂರದಲ್ಲಿದೆಯಾ? ಸ್ವಲ್ಪ ದೂರದಲ್ಲಿದೆ ಸರ್. ಮತ್ತೆ ಸಗಣಿ ಮತ್ತೆ ಎಲ್ಲದನ್ನು ಒತ್ಕೊಂಡು ಹೋಗ್ಬೇಕ ನೀವು ಇಲ್ಲಿ? ಅದಕ್ಕೆ ಮಾತ್ರ ಇಲ್ಲಿ ಊರ ಪಕ್ಕ ಆಗಷ್ಟು ಜಮೀನು ಇಟ್ಕೊಂಡಿದ್ದೀವಿ. ಅಲ್ಲಿಗೆ ಇದು ಮಾಡಿ ಆ ಮಿಕ್ಕದ್ದು ನಾವು ಬೇಕು ಅಂದಾಗ ಬೆಳೆಗೆ ನಾವು ಟ್ರ್ಯಾಕ್ಟರ್ ಮೂಲಕ ನಾವು ಬೇರೆ ಕಡೆ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ? ಟ್ರ್ಯಾಕ್ಟರ್ ನಾವು ಇಟ್ಟಿಲ್ಲ. ಬಾಡಿಗೆ ತಗೋತೀವಿ? ಬಾಡಿಗೆ ತಗೋತೀವಿ ಸರ್. ಮನೇಲಿ ಎತ್ತಿನ ಗಾಡಿ ಏನಾದ್ರು ಇದೆಯಾ? ಎತ್ತಿನ ಗಾಡಿ ಹಿಂದೆ ಇತ್ತು ನಾವೆಲ್ಲ ಒಟ್ಟು ಕುಟುಂಬದಲ್ಲಿದ್ದಾಗ, ಎತ್ತು ಗಾಡಿ ಈಗಿಲ್ಲ. ಮನೆಯಲ್ಲಿ ಈಗ ಹಸುಗಳಿದ್ದಾವೆ? ಹಸುಗಳಿದ್ದಾವೆ ಸರ್. ಗೋಬರ್ ಘಟಕ ಏನಾದ್ರು ಮಾಡ್ಕೊಂಡಿದ್ರೆ? ಗೋಬರ್ ಘಟಕ ನಾವು ಮಾಡಿಲ್ಲ ಸರ್. ಹೌದಾ? ಮಾಡಬೇಕು ಅನ್ನಿಸ್ತಿಲ್ವಾ? ಮಾಡಬೇಕು ಅಂತ ಅನಿಸಿತ್ತು. ಆ ಗೋಬರ್ ಘಟಕ ನಮ್ಮೂರಲ್ಲಿ ಒಂದಿಬ್ರು ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅದು ಯಾಕೋ ಅವ್ರಿಗೆ ಅಂತ ಇದಾಗಲಿಲ್ಲ. ನೀವೊಂದ್ಸರಿ ಮಾಡಿ ನೋಡ್ಬೋದಿತ್ತು. ಮಾಡಿ ನೋಡ್ಬೋದಾಗಿತ್ತು. ಆಯ್ತು ಬಿಡಿ. ಸರಿ, ಮನೆ ಹಿಂದ್ಗಡೆ ಏನಾದ್ರು ಕೈತೋಟದ ತರ ಏನಾದ್ರು ಮಾಡ್ಕೊಂಡಿದ್ದೀರಾ? ಮನೆ ಹಿಂದ್ಗಡೆ ಸಣ್ಣ ಪುಟ್ಟ ತರಕಾರಿ ಬೆಳ್ಕೊಳ್ಳೋದು ಅಷ್ಟು ಜಾಗ ಇಲ್ಲ ಸರ್. ಜಾಗ ಇಲ್ಲ, ಅದೆಲ್ಲ ನಾವು ಜಮೀನಲ್ಲಿ ಮಾಡ್ತೀವಿ. ಬೆಳ್ಕೊತೀರಾ? ಜಮೀನಲ್ಲಿ ಬೆಳ್ಕೊಳ್ತೀವಿ. ಮನೆಗೆ ಬೇಕಾದ ಮನೆ ಬೇಕಾದ ತರಕಾರಿ ನಾವು ಜಮೀನಲ್ಲಿ ಮಾಡ್ಕೊತೀವಿ. ಹೌದಾ? ಅದೇ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಮನೆಯವ್ರ ಡಿಪಾರ್ಟ್ಮೆಂಟ್? ನಮ್ಮ ಮನೆಯವರು ಮಾಡ್ತಾರೆ. ಹೌದಾ? ಅವರೇ ಸ್ವಲ್ಪ ಮಾಡ್ತಾರೆ. ಹೂವು, ತರಕಾರಿ, ಕರಿಬೇವಿನ ಸೊಪ್ಪು ಗಿಡ, ಒಂದು 4-5 ನಿಂಬೆ ಗಿಡಗಳು ಈ ಥರದಲ್ಲೇ. ನಿಮಗೂ ಅನ್ಸುತ್ತೇನ್ರಿ ದೇವರಾಜ್ ಅವರೇ? ಹೌದು ಸರ್. ಜಮೀನ್ ಇದೆ, ಜಮೀನ್ ಬಗ್ಗೆ ಮನೆಗೆ ಬೇಕಾದ್ದೆಲ್ಲ ಬೆಳೆ ಮಾಡ್ಬೇಕು ಅಂತ ನನ್ನೆಲ್ಲೂ ಆಸಕ್ತಿ ಇದೆ ಸರ್. ಸೊಪ್ಪಿನ ಮಡಿ ಮಾಡ್ಕೊಂಡು ಸೊಪ್ಪು ಬೆಳಿಬೇಕು, ಕೊತ್ತಂಬರಿ ಸೊಪ್ಪು ಅದು ಎಲ್ಲ ಮಾಡಬೇಕು ಅಂತ ನನಗೂ ಆಸೆ ಇದೆ. ಈಗ ನಾನು ಎಲ್ಲ ಸ್ಟಾರ್ಟಿಂಗ್ ಈಗ ಮಾಡ್ತಾ ಇದ್ದೀನಿ ಸರ್. ಮುಂದೆ ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಪ್ರಭುಸ್ವಾಮಿಗಳ ಸರ್? ಇರೋದನ್ನು ಇಂಪ್ರೂವ್ಮೆಂಟ್ ಮಾಡೋಣ. ಇಂಪ್ರೂವ್ಮೆಂಟ್ ಅಂದರೆ ಏನು? ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಇದು ಮಾಡೋಣ. ಇದು ಈ 600 ಮಾವೇನಿದೆ ಅದನ್ನು 1200 ಮಾಡೋಣ ಅಂತ ಇಲ್ಲ, ಅದನ್ನು ಅಭಿವೃದ್ಧಿ ಮಾಡೋಣ. ಅದಕ್ಕೆ ವ್ಯವಸಾಯ ಸಾಕಷ್ಟು ಒದಗಿಸೋಣ. ಹೌದಾ? ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಅದೆಲ್ಲ ಇದು ಮಾಡಿಸಿ ಯಥೇಚ್ಛವಾಗಿ ನೀರಂತೂ ಆಗ್ತಾ ಇದೆ. ಅದ್ರ ವ್ಯವಸಾಯನೇ ಸ್ವಲ್ಪ ಚೆನ್ನಾಗಿ ಮಾಡಿ ತೋಟ ಅಭಿವೃದ್ಧಿ ಮಾಡೋಣ. ಆ ತೋಟ ನಾನು ಹೊಂದಿದ್ದೆ ನೇರಳೆ ಮಾಡಬೇಕು ಅನ್ನೋದು. ಮಾಡಿದ್ರೆ ಯಾವ ನೇರಳೆ ಮಾಡ್ತೀರಿ? ಅದು ನಾವು ಸಂಬಂಧಪಟ್ಟಂಗೆ ಅದರಲ್ಲಿ ತಿಳಿದು ಮಾಡಬೇಕು. ತಿಳಿದು ಮಾಡಬೇಕು. ಎಷ್ಟು ನೇರಳೆ ಹಾಕೋಣ ಅನ್ಕೊಂಡಿದ್ರಿ? ಅದು ಒಂದು 100 ಗಿಡ ಹಾಕಬೇಕು ಅನ್ನೋದು ನಮ್ಮ ಇದು. 100 ಏನೇ ಮಾಡಿದ್ರು 100 ಮಾಡ್ತೀರ? 100 ಮಾಡು, ಸ್ವಲ್ಪ ಹೆಚ್ಚಿನ ಆ ಮಟ್ಟದ ಮಾಡೋಣ ಅಂತ ಸರ್. ಆಗಲಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂತಾದರೆ ಪ್ರಭುಸ್ವಾಮಿಗಳ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೇ? ಹೇಳ್ಬೋದು ಸರ್. ದಯಮಾಡಿ ಹೇಳಿ. 97-41-43-83-83. ಇನ್ನೊಂದು ಸರಿ ಹೇಳ್ತೀರಾ? 97-41-43-83-83. ಇನ್ನೂ ಒಂದ್ಸರಿ ಹೇಳ್ಬಿಡಿ. 97-41-73-83-83. ತಮ್ಮದು ದೇವರಾಜ್ ಅವರೇ? ಸರ್, ನನ್ನ ಮೊಬೈಲ್ ನಂಬರು 78-99-80-51-97. ಇನ್ನೊಮ್ಮೆ? 78-99-80-51-97. ಇನ್ನೂ ಒಂದ್ಸರಿ ಹೇಳ್ಬಿಡಿ. 78-99-80-51-97. ಒಳ್ಳೆಯದು ಪ್ರಭುಸ್ವಾಮಿಗಳೇ ಹಾಗೂ ದೇವರಾಜ್ ಅವರೇ. ಹ್ಞೂ ಸರ್.